ಹಿನ್ನೆಲೆ ಕಬಿನಿ ಜಲಾಶಯದಿಂದ ನೀರು ಬಿಡುಗಡೆ, ನದಿ ಪಾತ್ರದ ಜನರಿಗೆ ಎಚ್ಚರಿಕೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ರಾತ್ರಿ 7:35. ಆಕಾಶವಾಣಿ ಮಂಗಳೂರು. ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಹೇಳುತ್ತಾರೆ, ನನಗೆ ಮಹಿಳೆಯರ ಸಂಘಟನೆಯಲ್ಲಿ ಅತಿ ಹೆಚ್ಚಿನ ನಂಬಿಕೆ ಇದೆ. ಅವರು ಮನದಟ್ಟು ಮಾಡಿಕೊಂಡರೆ ಸಮಾಜದ ಸ್ಥಿತಿಯನ್ನು ಉತ್ತಮಪಡಿಸುವುದಕ್ಕೆ ಏನೆಲ್ಲಾ ಮಾಡಬಲ್ಲರು ಎಂಬುದು ನನಗೆ ಗೊತ್ತು. ಕೆಡುಕುಗಳನ್ನು ಅಳಿಸಿ ಹಾಕುವುದರಲ್ಲಿ ಅವರು ಅತಿಶಯವಾದ ಸೇವೆಯನ್ನು ಮಾಡಿದ್ದಾರೆ. ಪ್ರಕಟಣೆ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಸಂಶೋಧನಾ ಸಂಸ್ಥೆ, ಬೆಂಗಳೂರು. ಎಸ್ಎಸ್ಎಲ್ಸಿ ಮತ್ತು ಪಿಯುಸಿ ಪರೀಕ್ಷೆಯಲ್ಲಿ ಉತ್ತೀರ್ಣರಾದವರಿಗೆ ಸುವರ್ಣಾವಕಾಶ. ಭಾರತ ಸರ್ಕಾರದ ರಾಷ್ಟೀಯ ವೃತ್ತಿ ಪರಿಷತ್ತಿನ ಯೋಜನೆಗೆ ಒಳಪಟ್ಟ ಹೆಬಿಕ್ ತಾಂತ್ರಿಕ ತರಬೇತಿ ಸಂಸ್ಥೆಯಲ್ಲಿ 2025 ಸಾಲಿನ ಫಿಟ್ಟರ್ ಕೋರ್ಸಿನ ಪ್ರವೇಶಕ್ಕೆ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ. ವಿದ್ಯಾರ್ಹತೆ ಎಸ್ಎಸ್ಎಲ್ಸಿ, ತರಬೇತಿ ಅವಧಿ 2 ವರ್ಷ, 1 ವರ್ಷದ ಹೆಚ್ಚುವರಿ ಡಿಪ್ಲೊಮೊ ಕೋರ್ಸ್ ಲಭ್ಯವಿದ್ದು 100% ಕ್ಯಾಂಪಸ್ ಪ್ಲೇಸ್ಮೆಂಟ್ ಇಲ್ಲಿನ ವಿಶೇಷ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9972007578. ಮಂಗಳೂರು ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯ ಇಂದಿನ ಪೇಟೆ ಧಾರಣೆ ಹೀಗಿದೆ. ಹಳೆ ಅಡಿಕೆ ಕ್ವಿಂಟಾಲ್ಗೆ 36,000-52,000 ರೂಪಾಯಿ, ಹೊಸ ಅಡಿಕೆ ಕ್ವಿಂಟಾಲ್ಗೆ 36,000-47,500 ರೂಪಾಯಿ, ಕೋಕಾ ಕ್ವಿಂಟಾಲ್ಗೆ 28,000-31,000 ರೂಪಾಯಿ, ಕೊಬ್ಬರಿ ಸ್ಥಳೀಯ ಮಿಲ್ಲಿಂಗ್ ಕ್ವಿಂಟಾಲ್ಗೆ 8,000-13,000 ರೂಪಾಯಿ, ತೆಂಗಿನಕಾಯಿ 1/1 ವರ್ಗ 1,000ಕ್ಕೆ 25,000-30,000 ರೂಪಾಯಿ, ತೆಂಗಿನಕಾಯಿ 2/2 ವರ್ಗ 1,000ಕ್ಕೆ 22,000-28,000 ರೂಪಾಯಿ, ಅಕ್ಕಿ ಸ್ಥಳೀಯ ಗಿರಣಿ ಕ್ವಿಂಟಾಲಿಗೆ 4,350-5,300 ರೂಪಾಯಿ, ಕಟ್ಟಾ ಸಾಂಬಾರ್ ಕ್ವಿಂಟಾಲಿಗೆ 3,500-4,100 ರೂಪಾಯಿ, ಐಆರ್8 ಕ್ವಿಂಟಾಲಿಗೆ 3,450-4,250 ರೂಪಾಯಿ, ಆಮದು ಭತ್ತ ಕ್ವಿಂಟಾಲಿಗೆ 2,150-2,400 ರೂಪಾಯಿ, ಆಮದು ಹಳದಿ ಬೆಲ್ಲ ಕ್ವಿಂಟಾಲಿಗೆ 4,200-5,000 ರೂಪಾಯಿ, ಕೆಂಪು ಬೆಲ್ಲ ಕ್ವಿಂಟಾಲಿಗೆ 4,400-5,000 ರೂಪಾಯಿ, ಕಪ್ಪು ಬೆಲ್ಲ ಕ್ವಿಂಟಾಲಿಗೆ 4,500-5,200 ರೂಪಾಯಿ, ಆಮದು ಮೆಣಸು ಕ್ವಿಂಟಾಲಿಗೆ 19,000-30,000 ರೂಪಾಯಿ, ಕಾಳು ಮೆಣಸು ಕ್ವಿಂಟಾಲಿಗೆ 13,000-65,000 ರೂಪಾಯಿ, ಬಾಳೆಕಾಯಿ ಮೈಸೂರು ಕ್ವಿಂಟಾಲಿಗೆ 3,500-4,500 ರೂಪಾಯಿ, ಕದಳಿ ಕ್ವಿಂಟಾಲಿಗೆ 6,000-7,000 ರೂಪಾಯಿ, ಗಾಳಿ ಕ್ವಿಂಟಾಲಿಗೆ 5,000-6,000 ರೂಪಾಯಿ, ನೇಂದ್ರ ಬಾಳೆ ಕ್ವಿಂಟಾಲಿಗೆ 6,500-7,500 ರೂಪಾಯಿ. ಇವು ಮಂಗಳೂರು ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯ ಇಂದಿನ ಪೇಟೆ ಧಾರಣೆ. ಇನ್ಶೂರೆನ್ಸ್ ಪಾಲಿಸಿ ಎಐ ಹತ್ರ ಕೇಳೋಣ. ಒಂದೊಳ್ಳೆ ಪಾಲಿಸಿ, ಅದರಲ್ಲಿ ಪ್ರೀಮಿಯಂ ಪೇಮೆಂಟ್ ಇರಬೇಕು, ಲಿಮಿಟೆಡ್, ಅದ್ರ ಇನ್ಕಮ್ ಬರ್ತಾ ಇರಬೇಕು, ಲೈಫ್ ಟೈಮ್. ಎಲ್ಐಸಿಯ ಜೀವನೋತ್ಸವ. ವಾವ್, ಲೈಫ್ ಟೈಮ್ ಸೆಲೆಬ್ರೇಷನ್ ಆಚರಿಸಿ. ಎಲ್ಐಸಿಯ ಜೀವನೋತ್ಸವದೊಂದಿಗೆ ಫ್ಯೂಚರ್ ಸೆಟ್ ಆಗುತ್ತೆ. ಈಗ ಎಂಎಸ್ ಶೀಲಾ ಹಾಡಿರುವ ಪುರಂದರದಾಸರ ಒಂದು ಕೀರ್ತನೆ. ನಾರಾಯಣ ನಿನ್ನ ನಾಮದ ಸ್ಮರಣೆ ಸಾರಾಮೃತವು ಎನ್ನ ನಾಲಿಗೆ ಬರಲಿ. ನಾರಾಯಣ ನಿನ್ನ ನಾಮದ ಸ್ಮರಣೆ ಸಾರಾಮೃತವು ಎನ್ನ ನಾಲಿಗೆ ಬರಲಿ. ನಾರಾಯಣ ನಿನ್ನ ನಾಮದ ಸ್ಮರಣೆಯ ಸಾರಾಮೃತವು ಎನ್ನ ನಾಲಿಗೆ ಬರಲಿ. ನಾರಾಯಣ ಕಷ್ಟದಲ್ಲಿರಲಿ ಪುತ್ರ ಕಷ್ಟದಲ್ಲಿರಲಿ ಕಷ್ಟದಲ್ಲಿರಲಿ ಉತ್ಕೃಷ್ಟದಲ್ಲಿರಲಿ ಎಷ್ಟಾದರೂ ಮತಿಗೆಟ್ಟು ಇರಲಿ ಕಷ್ಟದಲ್ಲಿರಲಿ ಉತ್ಕೃಷ್ಟದಲ್ಲಿರಲಿ ಎಷ್ಟಾದರೂ ಮತಿಗೆಟ್ಟು ಇರಲಿ ಕೃಷ್ಣ ಕೃಷ್ಣ ಎಂದು ಶಿಷ್ಟರು ಹರಿ ನಿನ್ನ ಸಾಸಿರ ನಾಮವ ಅಂತರಂಗದಲ್ಲಿ ಇರಿಸಿ ಶೀಲಾ ಹಾಡಿರುವ ಪುರಂದರದಾಸರ ಕೀರ್ತನೆಯನ್ನು ಆಲಿಸಿದಿರಿ. ಆಕಾಶವಾಣಿ ಮಂಗಳೂರು, ಇದೀಗ ಹಲೋ ಕೆಎಂಸಿ ಪ್ರಾಯೋಜಿತ ನೇರ ಫೋನಿನ್ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಪ್ರಾಯೋಜಕರು ಕೆಎಂಸಿ ಆಸ್ಪತ್ರೆ ಅತ್ತಾವರ. ಕೆಎಂಸಿ ಆಸ್ಪತ್ರೆ ಅತ್ತಾವರದ ಸಮಗ್ರ ಕ್ಯಾನ್ಸರ್ ಚಿಕಿತ್ಸಾ ಕೇಂದ್ರ ಇದೀಗ ಅತ್ಯಾಧುನಿಕ ಟ್ರೂ ಭೀಮ್ ರೇಡಿಯೇಷನ್ ಸೌಲಭ್ಯದೊಂದಿಗೆ ಸೇವೆಗೆ ಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಕರೆ ಮಾಡಿ 8861586249. ನಮ್ಮಲ್ಲಿ ಮಕ್ಕಳ ಕ್ಯಾನ್ಸರ್ ಚಿಕಿತ್ಸಾ ವಿಭಾಗ, ಮೆಡಿಕಲ್ ಆಂಕೋಲಜಿ, ಸರ್ಜಿಕಲ್ ಆಂಕೋಲಜಿ, ರೇಡಿಯೇಷನ್ ಆಂಕೋಲಜಿ, ಪ್ಲಾಸ್ಟಿಕ್ ಸರ್ಜರಿ ಮತ್ತು ಪೇನ್ ಮತ್ತು ಪ್ಯಾಲಿಯೇಟಿವ್ ಚಿಕಿತ್ಸಾ ತಜ್ಞರು ಒಂದೇ ಸೂರಿನಡಿ ಚಿಕಿತ್ಸೆಗೆ ಲಭ್ಯ. ಕೆಎಂಸಿ ಆಸ್ಪತ್ರೆ ಅತ್ತಾವರ, ನಿಮ್ಮ ಆರೋಗ್ಯ ನಮ್ಮ ಕಾಳಜಿ. ಇಂದಿನ ವಿಷಯ, ಮಳೆಗಾಲದಲ್ಲಿ ಮಕ್ಕಳ ಆರೈಕೆ. ಭಾಗವಹಿಸುತ್ತಾರೆ ಡಾಕ್ಟರ್ ಜಯಶ್ರೀ ಕೆ. ನೀವು ಕರೆ ಮಾಡಬೇಕಾದ ನಮ್ಮ ದೂರವಾಣಿ ಸಂಖ್ಯೆಗಳು ಹೀಗಿದೆ: 2211999 2222611, ಎಸ್ಟಿಡಿ ಸಂಖ್ಯೆ 08 24, ಮೊಬೈಲ್ 8277038000. ಈ ಕಾರ್ಯಕ್ರಮ ನಡೆಸಿಕೊಡುವವರು ಲತೀಶ್ ಪಾಲ್ದನೆ. ಈಗ ನೇರವಾಗಿ ನಮ್ಮ ಸ್ಟುಡಿಯೋದತ್ತ 9992222. ಕೇಳುಗರೆ ನಮಸ್ಕಾರ. ಹಲೋ ಕೆ ಎಂ ಸಿ ನೇರ ಫೋನ್ ಇನ್ ಕಾರ್ಯಕ್ರಮಕ್ಕೆ ತಮ್ಗೆಲ್ರಿಗೂ ಕೂಡ ಆತ್ಮೀಯವಾದಂತಹ ಸ್ವಾಗತ. ಇವತ್ತಿನ ವಿಷಯ, ಮಳೆಗಾಲದಲ್ಲಿ ಮಕ್ಕಳ ಆರೈಕೆ. ಈ ಒಂದು ವಿಷಯದ ಕುರಿತು ನಿಮ್ಮ ಪ್ರಶ್ನೆಗಳಿಗೆ ಉತ್ತರ ನೀಡೋದಕ್ಕೆ ನಮ್ಮ ಜೊತೆಗಿದ್ದಾರೆ ಡಾಕ್ಟರ್ ಜಯಶ್ರೀ ಕೆ, ಮಕ್ಕಳ ಹಾಗೂ ಹದಿಹರೆಯದವರ ತಜ್ಞರು, ಅಸೋಸಿಯೇಟ್ ಪ್ರೊಫೆಸರ್, ಡಿಪಾರ್ಟ್ಮೆಂಟ್ ಆಫ್ ಪೀಡಿಯಾಟ್ರಿಕ್ಸ್, ಕೆ ಎಂ ಸಿ ಆಸ್ಪತ್ರೆ ಅತ್ತಾವರ ಇವರು. ಮೇಡಮ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ಕೇಳುಗರೆ, ಈ ಕಾರ್ಯಕ್ರಮದಲ್ಲಿ ನೀವು ಪ್ರಶ್ನೆಗಳನ್ನು ಕೇಳಬೇಕಾದ್ರೆ ನೀವು ಕರೆ ಮಾಡಬೇಕಾದಂತಹ ದೂರವಾಣಿ ಸಂಖ್ಯೆಗಳನ್ನು ಇದೀಗ ಹೇಳ್ತಾ ಇದ್ದೇನೆ: 2211999, ಮತ್ತೊಂದು ಸಂಖ್ಯೆ 2222611, ಇನ್ನೊಂದು ಸಂಖ್ಯೆ 2223611, ಮಂಗಳೂರಿನ ಎಸ್ ಟಿ ಡಿ ಕೋಡ್ ಸಂಖ್ಯೆ 0824. ಹಾಗೆಯೇ ನಮ್ಮ ಮೊಬೈಲ್ ಸಂಖ್ಯೆ 8277038000. ಈ ಸಂಖ್ಯೆಗಳಿಗೆ ಕರೆ ಮಾಡುವ ಮೂಲಕ ನೀವು ನಿಮ್ಮ ಪ್ರಶ್ನೆಗಳನ್ನು ನಮ್ಮಲ್ಲಿ ಕೇಳಬಹುದು. ಮೇಡಮ್, ಈಗ ಈ ಮಳೆಗಾಲ ಅಂತ ಹೇಳಿದರೆ ಸಾಮಾನ್ಯವಾಗಿ ಆರೋಗ್ಯ ಒಂದು ಹದಗೆಡುವಂಥದ್ದು ಸಾಮಾನ್ಯ, ಅದರಲ್ಲೂ ವಿಶೇಷವಾಗಿ ಮಕ್ಕಳಲ್ಲಿ ಆರೋಗ್ಯ ಹದಗೆಡುವಂಥದ್ದನ್ನು ನಾವು ಕಾಣ್ತೇವೆ. ಈಗ ಈ ಮಳೆಗಾಲದಲ್ಲಿ ಮಕ್ಕಳಲ್ಲಿ ಕಂಡುಬರುವಂಥ ಸಾಮಾನ್ಯ ಕಾಯಿಲೆಗಳು ಯಾವುದೆಲ್ಲ? ನಮಸ್ಕಾರ ಎಲ್ಲರಿಗೂ. ಸಾಮಾನ್ಯವಾಗಿ ಮಳೆಗಾಲದಲ್ಲಿ ವೈರಲ್ ಇನ್ಫೆಕ್ಷನ್ಗಳು ಅಧಿಕವಾಗಿ ಕಾಣಿಸಿಕೊಳ್ಳುತ್ತದೆ. ಹಲವು ಥರದ ವೈರಸ್ಗಳು ಮಕ್ಕಳ ಶ್ವಾಸಕೋಶ, ಜಠರ, ಇಂಟೆಸ್ಟೈನ್ ಮತ್ತು ಅಥವಾ ಕರುಳು ತೊಂದರೆ ಉಂಟು ಮಾಡುತ್ತದೆ, ಅಂದರೆ ವಾಂತಿ, ಭೇದಿ ಅಥವಾ ಎಕ್ಯೂಟ್ ಗ್ಯಾಸ್ಟ್ರೋಎಂಟ್ರೈಟಿಸ್ ಅಂತ ಹೇಳ್ತೇವೆ. ಅದಲ್ಲದೆ ಯೂಶ್ವಲಿ ಕಾಮನ್ ಕೋಲ್ಡ್, ಶೀತ, ನೆಗಡಿ, ಕೆಮ್ಮು, ಮೂಗು ಬ್ಲಾಕ್ ಇಂಥದ್ದು ಇರುತ್ತದೆ. ಇದೇ ಮುಂದೆ ಜಾಸ್ತಿಯಾಗಿ ಅಪ್ಪರ್ ರೆಸ್ಪಿರೇಟರಿ ಇನ್ಫೆಕ್ಷನ್, ಕಿವಿ ನೋವು, ಒಟೈಟಿಸ್ ಮೀಡಿಯಾ ಅಂತ ಹೇಳ್ತೇವೆ, ಗಂಟಲು ನೋವು, ಟಾನ್ಸಿಲ್ ಇನ್ಫೆಕ್ಷನ್, ಇದೆಲ್ಲ ಶಾಲಾ ಮಕ್ಕಳಲ್ಲಿ ಜಾಸ್ತಿಯಾಗಿ ಕಾಣಿಸಿಕೊಳ್ಳುತ್ತದೆ. ಇದೆಲ್ಲ ಸಾಧಾರಣವಾಗಿ ಡ್ರಾಪ್ಲೆಟ್ ಇನ್ಫೆಕ್ಷನ್ ಅಂತ ಹೇಳ್ತೇವೆ. ಸೀನುವಾಗ, ಕೆಮ್ಮುವಾಗ ಹನಿಗಳಿಂದ ಬೇರೆಯವರಿಗೆ ಸ್ಪ್ರೆಡ್ ಆಗುತ್ತದೆ. ಇನ್ನೂ ಚಿಕ್ಕ ಮಕ್ಕಳಲ್ಲಿ 2 ಅಥವಾ 3 ವರ್ಷದವರೆಗೆ ಮಕ್ಕಳಲ್ಲಿ ಬ್ರಾಂಕ್ಯುಲೈಟಿಸ್ ಎಂಬ ಕಾಯಿಲೆಯನ್ನು ಕಂಡುಬರುತ್ತದೆ. ಈಗೇನು, ಇದು ವೈರಸ್, ಸಾಧಾರಣವಾಗಿ ವೈರಸ್ಸಿಂದಲೇ ಬರುತ್ತದೆ. ಚಿಕ್ಕ ಶ್ವಾಸನಾಳಗಳಲ್ಲಿ ಇದು ಊತ ಉಂಟು ಮಾಡಿಕೊಂಡು ಜಾಸ್ತಿಯಾಗಿ ಮ್ಯೂಕಸ್ ಪ್ರೊಡಕ್ಷನ್ ಆಗಿ ಅದು ಬ್ಲಾಕ್ ಆಗುವ ಚಾನ್ಸ್ ಇರುತ್ತದೆ. ಇದರಿಂದ ಮಗುವಿಗೆ ಕೆಮ್ಮು, ಉಸಿರಾಟ ಜಾಸ್ತಿ ಆಗುವುದು, ಫೀಡಿಂಗ್ ಮಾಡಲಿಕ್ಕೆ ಆಗದೇ ಇರುವುದು, ಇಂಥ ಲಕ್ಷಣಗಳು ಇದ್ದರೆ ತಕ್ಷಣವಾಗಿ ಆಸ್ಪತ್ರೆಗೆ ಕರೆದುಕೊಂಡು ಹೋಗಬೇಕು. ತುರ್ತು ಚಿಕಿತ್ಸಾ ವಿಭಾಗಕ್ಕೆ ಹೋಗುವುದು ಬೆಟರ್, ಅಥವಾ ಮಕ್ಕಳ ವೈದ್ಯರನ್ನು ಸಂಪರ್ಕಿಸಬಹುದು. ಮೋಸ್ಟ್ ಆಫ್ ದ ಟೈಮ್ ಇಂತಹ ಬ್ರಾಂಕ್ಯುಲೈಟಿಸ್ ವಿಷಯದಲ್ಲಿ ಮಕ್ಕಳಿಗೆ ಅಡ್ಮಿಷನ್ ಬೇಕಾಗ್ತದೆ, ಮತ್ತು ಆವಿ ಅಂದರೆ ನೆಬುಲೈಸೇಷನ್ ಅಂತ ಹೇಳ್ತೇವೆ, ಮದ್ದನ್ನು ನೆಬುಲೈಸೇಷನ್ ರೂಪದಲ್ಲಿ ಕೊಡಬೇಕಾಗ್ತದೆ. ಮತ್ತು ಕೆಲವು ಸಲ ಮಕ್ಕಳಿಗೆ ಬಾಡಿಯಲ್ಲಿ ಆಕ್ಸಿಜನ್ ಅಂಶ ಕಡಿಮೆ ಆಗ್ತದೆ. ಇಂತಹ ಪ್ರಾಬ್ಲಮ್ ಇರುವಾಗ ನಾವು ಆಕ್ಸಿಜನ್ ಥೆರಪಿ ಬಳಸಿ ಮಗುವನ್ನು ಟ್ರೀಟ್ಮೆಂಟ್ ಕೊಟ್ಟು ಗುಣಮುಖವಾಗಿ ಮಾಡಲಿಕ್ಕೆ ಆಗ್ತದೆ. ಇದೆಲ್ಲ ವಿಷಯಗಳಲ್ಲೂ ಫಸ್ಟಾಗಿ ಏನು ಅಂತ ಹೇಳಿದ್ರೆ, ನಾವು ಈ ರೋಗದ ಲಕ್ಷಣಗಳನ್ನು ಪತ್ತೆ ಹಚ್ಚಿ ಯಾವ ತೊಂದರೆ ಅಂತ ಡಯಾಗ್ನೋಸ್ ಮಾಡೋದು ಫಸ್ಟ್ ಟೈಮ್ ಇಂಪಾರ್ಟೆಂಟ್ ವಿಷಯ. ಅಪರೂಪವಾಗಿ ಕೆಲವು ಮಕ್ಕಳಲ್ಲಿ ವೈರಲ್ ಇನ್ಫೆಕ್ಷನಿಂದ ವೈರಲ್ ಮೆನಿಂಜೈಟಿಸ್ ಅಥವಾ ಎಂಕೆಫಲೈಟಿಸ್ ಅಂದರೆ ಬ್ರೈನ್ ಫೀವರ್ ಅಂತ ಹೇಳ್ತೇವೆ, ಮೆದುಳು ಜ್ವರ, ಇಂತಹ ತೊಂದರೆಗಳು ಬರುವ ಚಾನ್ಸಸ್ ಇರ್ತದೆ. ಸೊ ಇದಲ್ಲದೆ ಈಗ ಮಕ್ಕಳಲ್ಲಿ ಬೇರೆ ಇನ್ನು ಕಾಯಿಲೆ ಅಂತ ಹೇಳಿದರೆ, ಇದೇ ವೈರಲ್ ಇನ್ಫೆಕ್ಷನ್ ಮುಂದೆ ಜಾಸ್ತಿಯಾಗಿ ನಿಮೋನಿಯಾ ಅಂತ ಹೇಳುವ ಲೋವರ್ ರೆಸ್ಪಿರೇಟರಿ ಟ್ರ್ಯಾಕ್ಟ್ ಇನ್ಫೆಕ್ಷನ್ ಅಂತ ಹೇಳ್ತೇವೆ, ಇದನ್ನು ನಿಮೋನಿಯಾ ಕಾಣುವ ಸಾಧ್ಯತೆ ಇರ್ತದೆ. ಕೆಲವು ಸಲ ಅದು ವೈರಸ್ ಇನ್ಫೆಕ್ಷನಿಂದ ನಿಮೋನಿಯಾ ಸ್ಟಾರ್ಟ್ ಆಗಿ ಮತ್ತೆ ಅದು ಬ್ಯಾಕ್ಟೀರಿಯಲ್ ಆಗಿ ಕನ್ವರ್ಟ್ ಆಗುವ ಚಾನ್ಸಸ್ ಇರ್ತದೆ. ಸೊ ಈ ನಿಮೋನಿಯಾದಲ್ಲಿ ಮಕ್ಕಳಿಗೆ ಸಾಧಾರಣವಾಗಿ ಬಹಳವಾದ ಜ್ವರ ಮತ್ತು ಫೀಡಿಂಗ್ ತಗೊಳ್ಳೋದೇ ಇರೋದು ಸಣ್ಣ ಮಕ್ಕಳಲ್ಲಿ. ದೊಡ್ಡ ಮಕ್ಕಳಲ್ಲಿ ತುಂಬ ಜಾಸ್ತಿ ಎರಡು ಏಜ್ ಮಕ್ಕಳಲ್ಲಿ ಸಹ ತುಂಬ ಜಾಸ್ತಿ ಉಸಿರಾಟದ ತೊಂದರೆ ಇರುವುದು, ಆಮೇಲೆ ಸ್ಕೂಲಿಗೆ ಎಲ್ಲ ಹೋಗಲಿಕ್ಕೆ ಆಗುವುದಿಲ್ಲ ಈ ಸಿಚುವೇಶನಲ್ಲಿ, ಮತ್ತು ಆಹಾರ ತಿನ್ನದೇ ಇರುವುದು, ಇದೆಲ್ಲ ಕಂಡುಬರುತ್ತದೆ. ಇದಲ್ಲದೆ ಈಗ ನಿಮೋನಿಯಾ ಜಾಸ್ತಿ ಆದರೆ ಮಕ್ಕಳಿಗೆ ಏನ್ ಅದರಲ್ಲಿ ಸಹ ಫಿಟ್ಸ್ ಬರುವುದು, ಮತ್ತು ಲಿಪ್ಸ್ ಎಲ್ಲ ಬ್ಲೂ ಆಗುವುದು, ಸೈನೋಸಿಸ್ ಅಂತ ಹೇಳ್ತೇವೆ. ಆಮೇಲೆ ಡಲ್ ಆಗಿರ್ತದೆ ಮಗು, ನಾರ್ಮಲಿ ಮಗು ತುಂಬ ಓಡಾಡ್ತದೆ, ಇಂಥ ಪ್ರಾಬ್ಲಮ್ ಇದ್ದರೆ ಮಗುವಿಗೆ ಓಡಾಟ ಆಗಲಿ ಆಡಲಿಕ್ಕೆ ಆಗೋದಿಲ್ಲ, ಅದೆಲ್ಲ ಪ್ರಾಬ್ಲಮ್ಸ್ ಕಂಡು ಬರ್ತದೆ. ಸೊ ಇದೆಲ್ಲ ಸಿವಿಯರ್ ಫಾರ್ಮ್ಸ್ ಆಫ್ ನಿಮೋನಿಯಾ. ಸೊ ಅದರ ಮೊದಲೇ ನಾವು ಪತ್ತೆ ಹಚ್ಚಿ ಮಗುವಿಗೆ ಯಾವಾಗ ಎರಡು ದಿನದಿಂದ ಜಾಸ್ತಿ ಜ್ವರ ಕೆಮ್ಮು ಉಂಟು ಇಮಿಡಿಯೇಟ್ ಆಸ್ಪತ್ರೆಗೆ ಕರೆದುಕೊಂಡು ಹೋಗಬೇಕಾಗ್ತದೆ. ಈಗ ಒಂದು ಪ್ರಶ್ನೆ ಬರ್ತದೆ ಏನಂತ ಹೇಳಿದ್ರೆ, ಮಳೆಗಾಲದಲ್ಲಿ ಈ ರೀತಿಯಾದಂತಹ ಕಾಯಿಲೆಗಳು ಜಾಸ್ತಿ ಆಗೋದು ಯಾಕೆ, ಏನು ಕಾರಣ ಇರ್ತದೆ? ಯೂಶಲಿ ಅದು ಯಾಕೆ ಅಂತ ಹೇಳಿದರೆ, ಒಂದು ವಾತಾವರಣದ ಹ್ಯುಮಿಡಿಟಿ ಪ್ರಾಬ್ಲಮ್ನಿಂದಾಗಿ ವೆದರ್ ಚೇಂಜ್ ಆಗುವಾಗ ವೈರಸ್ಗಳು ಜಾಸ್ತಿ ಪ್ರಮಾಣದಲ್ಲಿ ಏರಿಕೆ ಆಗ್ತದೆ. ಮತ್ತು ಸ್ಕೂಲ್ ಜಸ್ಟ್ ಓಪನ್ ಆಗಿರ್ತದೆ, ಸ್ಕೂಲಲ್ಲಿ ಒಂದು ಮಗುವಿಗೆ ಇನ್ಫೆಕ್ಷನ್ ಇದ್ದರೆ ಇನ್ನೊಂದು ಮಗುವಿಗೆ ಅದೇ ಕ್ಲಾಸಲ್ಲಿ ಪರಸ್ಪರ ಅದು ಹಬ್ಬುತ್ತದೆ, ಹಾಗಾಗಿ ಜಾಸ್ತಿ ಪ್ರಮಾಣದಲ್ಲಿ ಮಕ್ಕಳಿಗೆ ಇನ್ಫೆಕ್ಷನ್ ಕಂಡುಕೊಳ್ತದೆ. ಮತ್ತು ಈ ಕಲುಷಿತ ನೀರಿನಿಂದಾಗಿ, ಕಂಟಾಮಿನೇಷನ್ ಆಫ್ ವಾಟರ್ ಅಂತ ಹೇಳ್ತೇವೆ, ಅದರಿಂದಾಗಿ ಅಥವಾ ಈ ಫುಡ್ ಹೊರಗಡೆಯಿಂದ ಫುಡ್ ತಗೊಳ್ಳೋದು, ಈ ಸಲಾಡ್ಸ್ ತಗೊಳ್ಳೋದು, ಐಸ್ ಕ್ರೀಮು, ಜ್ಯೂಸು ಇಂಥದ್ದೆಲ್ಲ ತಗೊಳ್ಳೋದರಿಂದ, ಸೇವನೆ ಮಾಡೋದರಿಂದ ಮಕ್ಕಳಿಗೆ ಜಾಸ್ತಿಯಾಗಿ ಇನ್ಫೆಕ್ಷನ್ಸ್ ಈ ಟೈಮಲ್ಲಿ ಕಾಣ್ತದೆ. ಈಗ ಫ್ಲೂ ಅಂತ ನಾವು ಕೇಳ್ಪಡ್ತೇವೆ, ಈಗ ಫ್ಲೂ ಅಂದರೆ ಏನು ಮತ್ತು ಇದು ಹೇಗೆ ಬರುತ್ತೆ, ಇದ್ರ ಬಗ್ಗೆ ಒಂದು ಸ್ವಲ್ಪ ಹೇಳಿ. ಫ್ಲೂ ಅಂದರೆ ಇದು ಸಹ ಇನ್ನೊಂದು ಟೈಪ್ ಆಫ್ ವೈರಲ್ ಇನ್ಫೆಕ್ಷನ್. ಇದು ಸಾಧಾರಣವಾಗಿ ಇನ್ಫ್ಲೂಯೆನ್ಸಾ ಎ ಅಥವಾ ಇನ್ಫ್ಲೂಯೆನ್ಸಾ ಬಿ ವೈರಸ್ನಿಂದ ಬರುವ ಕಾಯಿಲೆ. ಇದರಲ್ಲಿ ಜ್ವರ, ಶೀತ, ಕೆಮ್ಮು, ಮೈಕೈ ನೋವು, ತಲೆನೋವು, ಸುಸ್ತು ಕಾಣಿಸಿಕೊಳ್ಳುತ್ತದೆ. ಸಣ್ಣ ಮಕ್ಕಳಲ್ಲಿ ಉಸಿರಾಟದ ತೊಂದರೆ ಕಾಣಿಸಿಕೊಳ್ಳುತ್ತದೆ. ಸಾಮಾನ್ಯವಾಗಿ ಇದು ಸಿಂಪಲ್ ಇನ್ಫೆಕ್ಷನ್ ಯೂಶಲಿ, ಬಟ್ ಕೆಲವು ಮಕ್ಕಳಲ್ಲಿ ಅಗೇನ್ ಇದು ನಿಮೋನಿಯಾ ಆಗಿ ಚೇಂಜ್ ಆಗುವ ಚಾನ್ಸಸ್ ಇರುತ್ತದೆ. ಹಾಗಿದ್ರೆ ಉಸಿರಾಟದ ತೊಂದರೆ ಇದರಲ್ಲೂ ಸಹ ಆಗ್ತದೆ, ಮತ್ತು ಆಕ್ಸಿಜನ್ ಸಹಾಯ ಬೇಕಾಗುವ ಚಾನ್ಸಸ್ ಇರ್ತದೆ. ಕೆಲವರಿಗೆ ಜಾಸ್ತಿ ತೊಂದರೆ ಆದರೆ ವೆಂಟಿಲೇಟರ್ನ ಸಹಾಯವೂ ಬೇಕಾಗ್ತದೆ. ಸೊ ಇದು ಸಹ ಪುನಃ ಡ್ರಾಪ್ಲೆಟ್ ಇನ್ಫೆಕ್ಷನಿಂದಲೇ ಬರುವ ಕಾಯಿಲೆ, ಅಂದರೆ ಪರಸ್ಪರ ಶೀತದಿಂದ ಅಥವಾ ನೆಗಡಿ ಅದು ಕೆಮ್ಮಿನಿಂದ ಇನ್ನೊಂದು ಮಗುವಿಗೆ ಹಬ್ತದೆ. ಅಥವಾ ಈ ಕೆಲವು ಏನು ಮಾಡ್ತಾರೆ ಅಂತೇಳಿದರೆ, ಮಗುವನ್ನು ಜನ ನೆರೆದ ಜಾಗದಲ್ಲಿ ಕರ್ಕೊಂಡು ಹೋಗುವುದು, ಫಂಕ್ಷನಿಗೆ ಕರ್ಕೊಂಡು ಹೋಗುವುದು, ಇಂಥ ಜಾಗದಲ್ಲಿ ಎಲ್ಲ ಫ್ಲೂ ಸ್ಪ್ರೆಡ್ ಆಗುವ ಚಾನ್ಸಸ್ ಜಾಸ್ತಿ ಇರ್ತದೆ, ಎಸ್ಪೆಷಲಿ ಸಣ್ಣ ಮಕ್ಕಳಿಗೆ. ಸೊ ಇದನ್ನು ತಡೆಗಟ್ಟಲಿಕ್ಕೆ ಒಂದು ಹ್ಯಾಂಡ್ ಹೈಜೀನ್ ಅಂತ ಹೇಳುವ ಒಂದು ವಿಧಾನ ಮಾಡ್ಬೋದು. ಹ್ಯಾಂಡ್ ಮಗುವನ್ನು ಆರೈಕೆ ಮಾಡುವಾಗ, ಫುಡ್ ಕೊಡುವಾಗ ಚೆನ್ನಾಗಿ ಹ್ಯಾಂಡ್ ಚೆನ್ನಾಗಿ ಕೈಗಳನ್ನು ಸೋಪಿನಿಂದ ನೀರಿನಿಂದ ವಾಶ್ ಮಾಡುವುದು. ಅದಲ್ಲದೆ ಫ್ಲೂ ವ್ಯಾಕ್ಸಿನೇಷನ್ ಅಂತ ಒಂದು ಬರ್ತದೆ. ಸೊ ಇದು ಫ್ಲೂ ಲಸಿಕೆ 6 ತಿಂಗಳಿಂದ ಮೇಲ್ಪಟ್ಟ ಮಕ್ಕಳಿಗೆ ಇದನ್ನು ಕೊಡ್ಬೋದು. ವರ್ಷಕ್ಕೊಮ್ಮೆ ಫ್ಲೂ ಲಸಿಕೆ ಹಾಕ್ಬೋದು, 1 ವರ್ಷದ ಮೇಲಿನ ಮಕ್ಕಳಿಗೆ ವರ್ಷಕ್ಕೊಮ್ಮೆ ಫ್ಲೂ ಲಸಿಕೆ ಹಾಕ್ಬೋದು. ಇದರಿಂದ ಫ್ಲೂ ಇನ್ಫೆಕ್ಷನ್ ಮಾತ್ರ ತಡೆಗಟ್ಟಲಿಕ್ಕೆ ಆಗ್ತದೆ, ಬೇರೆ ತರಹದ ವೈರಸ್ ಅನ್ನು ತಡೆಗಟ್ಟಲಿಕ್ಕೆ ಆಗುವುದಿಲ್ಲ. ಬಟ್ ಫ್ಲೂವಿನಿಂದ ಸಾಧಾರಣ ಸಣ್ಣ ಮಕ್ಕಳಲ್ಲಿ, ಲೆಸ್ ದೆನ್ 1 ಇಯರ್ ಮಕ್ಕಳಿಗೆ ಫ್ಲೂ ಬಂದರೆ ಅದು ಸ್ವಲ್ಪ ಜಾಸ್ತಿ ತೀವ್ರಗತಿಯಲ್ಲಿ ಬರ್ತದೆ. ಸೊ ಅವರಿಗೆ ಇಂಥ ಲಸಿಕೆಗಳನ್ನು ಹಾಕುವುದು ಉತ್ತಮ. ಅದಲ್ಲದೆ ಕೆಲವು ಮಕ್ಕಳಿಗೆ ಲಂಗ್ಸಿನ ಪ್ರಾಬ್ಲಮ್ ಇರ್ತದೆ, ಹಾರ್ಟಿನ ಪ್ರಾಬ್ಲಮ್ ಇರ್ತದೆ, ಇಂಥ ಮಕ್ಕಳಿಗೆ ಫ್ಲೂ ವ್ಯಾಕ್ಸಿನೇಷನ್ ಅತ್ಯಗತ್ಯ. ಈಗ ಇದಕ್ಕೆ ಟ್ರೀಟ್ಮೆಂಟ್ ಯಾವ ರೀತಿ ಇರ್ತದೆ? ಸೊ ಫ್ಲೂ ಇನ್ಫೆಕ್ಷನ್ ಇದ್ದರೆ ಇದು ಸಪೋರ್ಟಿವ್ ಕೇರ್ ಅಂತ ಹೇಳ್ತೇವೆ. ಈಗ ಅದರಲ್ಲಿ ಅವರಿಗೆ ಜ್ವರ ಇದ್ದರೆ ಜ್ವರಕ್ಕೆ ಮದ್ದು ಕೊಡುವುದು, ಮಗು ಇದ್ದು ಹೈಡ್ರೇಷನ್ ಮೇಂಟೈನ್ ಮಾಡಬೇಕು, ಚೆನ್ನಾಗಿ ಫ್ಲೂಯಿಡ್ಸ್ ಕೊಡಬೇಕು, ಬಾಯಲ್ಲಿ ತಗೊಳಿಕ್ಕಿದ್ರೆ ಬಾಯಲ್ಲೇ ಕೊಡ್ಬೋದು, ಇಲ್ಲ ಮಗುವನ್ನು ಅಡ್ಮಿಷನ್ ಮಾಡಬೇಕಾಗ್ತದೆ. ಸಿವಿಯರ್ ಇದ್ದರೆ ನಾವು ಅದು ಸೂಜಿ ಹಾಕಿ ಇಂಟ್ರಾವೀನಸ್ ಫ್ಲೂಯಿಡ್ ಅಂತ ಅದನ್ನು ಪ್ರೊವೈಡ್ ಮಾಡಲಿಕ್ಕೆ ಆಗ್ತದೆ. ಅದಲ್ಲದೆ ಈಗ ಬೇರೆ ಈ ಫ್ಲೂ ಇನ್ಫೆಕ್ಷನಿಗೆ ಈಗ ನಿಮೋನಿಯಾ ಇದ್ದರೆ ನಿಮೋನಿಯಾಕ್ಕೆ ಬೇಕಾದ ಅಂಶಗಳನ್ನು ನಾವು ಸಪೋರ್ಟಿವ್ ಕೇರಲ್ಲಿ ಕೊಡ್ಬೋದು. ಮತ್ತು ಆಕ್ಸಿಜನ್ ಥೆರಪಿ ಅಂತ ಕೊಡಲಿಕ್ಕೆ ಆಗ್ತದೆ. ಒಂದು ವೇಳೆ ಮಗುವಿಗೆ ಆಕ್ಸಿಜನ್ ಅಂಶ ಕಡಿಮೆ ಇದ್ದರೆ, ಅದು ನಿಮೋನಿಯಾ ಆಗಿ ಕನ್ವರ್ಟ್ ಆಗಿದ್ದರೆ, ಸಿಂಪಲ್ ಫ್ಲೂ ಇನ್ಫೆಕ್ಷನ್ ಹೋಗಿ ವೈರಲ್ ನಿಮೋನಿಯಾ ಆಗಿದ್ದರೆ, ಅಂಥ ಟೈಮಲ್ಲಿ ನಮಗೆ ಅದಕ್ಕೆ ಬೇಕಾದ ಆಕ್ಸಿಜನ್ ಥೆರಪೀಸ್ ಅಂತ ಬರ್ತದೆ, ಅದನ್ನು ಕೊಡಲಿಕ್ಕೆ ಆಗ್ತದೆ. ಕೇಳುಗರೆ, ಕೇಳ್ತಾ ಇದ್ದೀರಾ ಹಲೋ KMC ನೇರ ಫೋನ್ ಇನ್ ಕಾರ್ಯಕ್ರಮವನ್ನು. ಇವತ್ತಿನ ವಿಷಯ ಮಳೆಗಾಲದಲ್ಲಿ ಮಕ್ಕಳ ಆರೈಕೆ. ಈ ವಿಷಯದ ಕುರಿತು ನಿಮ್ಮ ಪ್ರಶ್ನೆಗಳಿಗೆ ಉತ್ತರಿಸ್ತಾ ಇದ್ದಾರೆ ಡಾಕ್ಟರ್ ಜಯಶ್ರೀ ಕೆ, KMC ಅತ್ತಾವರ ಇವರು. ನೀವು ಕರೆ ಮಾಡಬೇಕಾದಂತಹ ದೂರವಾಣಿ ಸಂಖ್ಯೆಗಳು 2211999, ಇನ್ನೊಂದು ಸಂಖ್ಯೆ 2222611, ಮತ್ತೊಂದು ಸಂಖ್ಯೆ 2223611. ಮಂಗಳೂರಿನ STD ಕೋಡ್ ಸಂಖ್ಯೆ 0824. ಹಾಗೆಯೇ ಮೊಬೈಲ್ ಸಂಖ್ಯೆ 8277038000. ಈ ಸಂಖ್ಯೆಗಳಿಗೆ ಕರೆ ಮಾಡುವ ಮೂಲಕ ನಿಮ್ಮ ಪ್ರಶ್ನೆಗಳನ್ನು ಕೇಳಬಹುದು. ಡಾಕ್ಟರ್, ಹಾಗೆ ನೀವು ಮಳೆಗಾಲ ಅಂತ ಹೇಳಿದಾಗ ಸಾಮಾನ್ಯವಾಗಿ ವಿಶೇಷವಾಗಿ ನಮ್ಮ ಪ್ರದೇಶಗಳಲ್ಲಿ ಸೊಳ್ಳೆಗಳಿಂದ ಸುಮಾರಷ್ಟು ರೋಗಗಳು ಬರ್ತಾ ಇರುತ್ತೆ. ಇದರ ಬಗ್ಗೆ ಹೇಳೋದಾದರೆ ಯಾವ ರೀತಿಯಾದಂಥ ರೋಗಗಳು ಮಕ್ಕಳಲ್ಲಿ ಕಂಡು ಬರುತ್ತೆ ಮತ್ತು ಅದನ್ನು ಹೇಗೆ ತಡಿಬಹುದು? ಸೊ ಸೊಳ್ಳೆಗಳಿಂದ ಬರೋದು ಸಾಮಾನ್ಯವಾಗಿ ನಮ್ಮ ಮಂಗಳೂರಿನಲ್ಲಿ ಇದು ಡೆಂಗು ಮತ್ತು ಮಲೇರಿಯಾ. ಮಲೇರಿಯದ ಪ್ರಮಾಣ ಈಗ ಆಫ್ ಲೇಟ್ ಸ್ವಲ್ಪ ಕಡಿಮೆ ಆಗಿದೆ. ಡೆಂಗು ಜ್ವರ ತುಂಬ ಜಾಸ್ತಿಯಾಗಿ ಕಾಣಿಸ್ಕೊಳ್ಳಿಕ್ಕೆ ಶುರುವಾಗಿದೆ. ಅದಕ್ಕೆ ಲಾಸ್ಟ್ 2-3 ವರ್ಷದಲ್ಲಿ ಡೆಂಗು ಜ್ವರ ಮಲೇರಿಯಂದ ಅಧಿಕ ಪ್ರಮಾಣದಲ್ಲಿ ಕಾಣಿಸ್ಕೊಳ್ತಾ ಇದೆ. ಇದು ಸಾಧಾರಣವಾಗಿ ಸೊಳ್ಳೆಯಿಂದ ಬರುವ ಇನ್ಫೆಕ್ಷನ್ ಆಗಿದೆ. ಸೊಳ್ಳೆ ಇನ್ಫೆಕ್ಟೆಡ್ ಸೊಳ್ಳೆಯಿಂದ ಮಗುವಿಗೆ ಬರುವ ಇನ್ಫೆಕ್ಷನ್. ಇದರಲ್ಲಿ ಸಹ ಹಾಗೆ ಮಗುವಿಗೆ ಜಾಸ್ತಿಯಾದ ಜ್ವರ ಬರುವುದು ಮತ್ತೆ ಮೈಯಲ್ಲಿ ಕೆಂಪು ಚುಕ್ಕೆ ತರ ಪೆಟೀಕಿ ಅಂತ ಹೇಳ್ತೇವೆ ನಾವು, ಕೆಂಪು ಚುಕ್ಕೆ ತರ ಬೀಳ್ತದೆ. ಸೊ ಇದು ಬಾಡಿಯಲ್ಲಿ ಪ್ಲೇಟ್ಲೆಟ್ ಎಂಬ ಕಣ ಕಡಿಮೆ ಆದ್ರೆ ಆ ತರ ಬರ್ತದೆ. ಸೊ ಡೆಂಗು ಜ್ವರದಲ್ಲಿ ಯೂಶಲಿ ಈ ತರದ ಪ್ಲೇಟ್ಲೆಟ್ ಕಣವನ್ನು ಕಡಿಮೆ ಮಾಡುವ ಒಂದು ಪ್ರಾಬ್ಲಮ್ ಇರ್ತದೆ ವೈರಸ್ ಇನ್ಫೆಕ್ಷನ್ ಇಂದಾಗಿ. ಒಂದು ಕರೆ ಇದೆ ಡಾಕ್ಟರ್, ಅದರ ನಂತರ ಮುಂದುವರಿಸೋಣ. ಹಲೋ ಹಲೋ ನಮಸ್ತೆ. ಹಾ ಕೇಳಿ ಮೇಡಮ್ ಪ್ರಶ್ನೆ. ಮೇಡಮ್ ನಮಸ್ತೆ. ನಮಸ್ತೆ ಮೇಡಮ್. ನನಗೆ ಅಂದ್ರೆ ಈಗ ಮಕ್ಕಳಿಗೆ ಸ್ವಲ್ಪ ಜ್ವರ ಬರ್ಲಿಕ್ಕೆ, ಅಂದ್ರೆ ಜ್ವರ ಬರ್ತಾ ಇರುವಾಗ ತುಂಬಾ ಜೋರು ಜ್ವರ ಬಂದು ನೆತ್ತಿಗೆ ಹೋಗಿ ಅವರಿಗೆ ಫಿಟ್ಸ್ ತರ ಬರ್ತದಲ್ಲ ಅಂತ ಕೇಸಸ್ ತುಂಬಾ ಕೇಳ್ತಾ ಇದ್ದೇನೆ. ಅದು ಯಾವ ಕಾರಣ ಮತ್ತೆ ಅದಕ್ಕೆ ನಾವು ಏನ್ ಪ್ರಿಕಾಷನ್ಸ್ ತಗೊಳ್ಬಹುದು ಅಂತ? ಯಾಕಂದ್ರೆ ನನ್ನ ಮಗಳಿಗೆ ಈಗ 13 ಇಯರ್ಸ್, ಬಟ್ ವೆನ್ ಶಿ ವಾಸ್ 1.5-1 ಇಯರ್ ಪ್ಲಸ್ ಅವಳಿಗೆ ಹಾಗೆ ಆಗಿತ್ತು. ಅದು ಶಿ ವಾಸ್ ನಾರ್ಮಲ್, ಸಡನ್ಲಿ ಅವಳಿಗೆ ಜ್ವರ ತುಂಬಾ ಇದಾಗಿ ಅವಳಿಗೆ ಫಿಟ್ಸ್ ಬಂದಾಗೆ ಆಯ್ತು. ಸೇಮ್ ಕೇಸಸ್ ಮೊನ್ನೆ ನಾನು ನನ್ನ ತಂಗಿ ಮಗುವಿಗೆ ಪ್ಲಸ್ ನನ್ನ ಫ್ರೆಂಡ್ ಮಗುವಿಗೆ ಎರಡು ಕೇಸಸ್ ಬ್ಯಾಕ್ ಟು ಬ್ಯಾಕ್ ಕೇಳಿದೆ. ಅದಕ್ಕೊಂದು ಏನು ರೀಸನ್ ಅಂತ ಬೇಕಿತ್ತು ಮೇಡಮ್. ಸರಿ, ಸಾಧಾರಣವಾಗಿ ಈಗ ನೀವು ಹೇಳ್ತಾ ಇರೋದು ಇದಕ್ಕೆ ಫೆಬ್ರೈಲ್ ಸೀಜರ್ಸ್ ಅಂತ ಹೇಳ್ತೇವೆ. ಅಂದ್ರೆ ಈ 6 ತಿಂಗಳಿಂದ 6 ವರ್ಷದ ಮಕ್ಕಳಲ್ಲಿ ಫೆಬ್ರೈಲ್ ಸೀಜರ್ಸ್ ಅಂತ ಕಾಣಿಸ್ಕೊಳ್ತದೆ. ಜ್ವರ ಬರುವಾಗ ಮಕ್ಕಳಿಗೆ ಜ್ವರ ನೆತ್ತಿಗೇರಿ ಅಂತ ಸಾಮಾನ್ಯವಾಗಿ ಹೇಳೋದು. ಆಗ ಅದು ಜ್ವರ ಜಾಸ್ತಿಯಾಗಿ ಮಗುವಿಗೆ ಫಿಟ್ಸ್ ಬರುವ ತೊಂದರೆ. ಇದು ಸಾಧಾರಣವಾಗಿ ಸಿಂಪಲ್ ಪ್ರಾಬ್ಲಮ್ ಇರ್ತದೆ. ಇದರಿಂದಾಗಿ ತುಂಬ ಭಯಪಡಬೇಕಾದ ವಿಷಯ ಇಲ್ಲ. ಈಗ ನಿಮ್ಮ ತಂಗಿ ಮಗುವಿಗೆ ಸಹ ಬಂದಿದೆ ಅಂತ ಹೇಳಿದ್ರೆ ಅದು ಯೂಶಲಿ ಫ್ಯಾಮಿಲಿಯಲ್ಲಿ ಇರ್ತದೆ. ನಾವು ಯೂಶಲಿ ಇಂಥ ಮಕ್ಕಳು ಬಂದಾಗ ನಾವು ಕೇಳ್ತೇವೆ, ಈಸ್ ಯಾರಾದರೂ ಮಗು ಫ್ಯಾಮಿಲಿಯಲ್ಲಿ ಹೀಗೆ ಆದವರು ಇದ್ದಾರಾ ಅಂತ. ಸೊ ನಿಮ್ದಲ್ಲಿ ಎಕ್ಸಾಕ್ಟ್ಲಿ ಹಾಗೆ ಫ್ಯಾಮಿಲಿ ಹಿಸ್ಟ್ರಿ ಉಂಟು. ಸೊ ಯೂಶಲಿ ಸಿಂಪಲ್ ಫೆಬ್ರೈಲ್ ಸೀಜರ್ ಅಂತ ಹೇಳಿದ್ರೆ ಜ್ವರ ಬಂದ ಫಸ್ಟ್ 24 ಅವರ್ಸಲ್ಲಿ ಒಂದು ಸಲ ಮಗುವಿಗೆ ಫಿಟ್ಸ್ ಬರುವುದು, ಮತ್ತೆ ಅದರ ನಂತರ ಮಗುವಿಗೆ ಫಿಟ್ಸ್ ಬರುವುದಿಲ್ಲ ಅಥವಾ ಮಲ್ಟಿಪಲ್ ಫಿಟ್ಸ್ ಇರುವುದಿಲ್ಲ. ಇಂಥದ್ದಿದ್ರೆ ಅದು ಸಿಂಪಲ್ ಫೆಬ್ರೈಲ್ ಸೀಜರ್ಸ್ ಅಂತ. ಅಂದರೆ ಅದಷ್ಟು ಗಾಬರಿ ಪಡಬೇಕಾದ ವಿಷಯ ಏನಿಲ್ಲ. ಮಗುವಿಗೆ ಆದಷ್ಟು ನೀವು ನೆಕ್ಸ್ಟ್ ಟೈಮ್ ಬರದ ಹಾಗೆ ನೋಡಬೇಕಾದ್ರೆ ಮಗುವಿನ ಟೆಂಪ್ರೇಚರನ್ನು ಕಂಟ್ರೋಲಲ್ಲಿ ಇಡಬೇಕಾದದ್ದು. ಕೆಲವು ಸಲ ಈ ಟೆಂಪ್ರೇಚರ್ ಮತ್ತು ಫಿಟ್ಸ್ ಬರುವುದರಲ್ಲಿ ಗ್ಯಾಪ್ ಇರುವುದಿಲ್ಲ. ಕೆಲವರಿಗೆ ಒಂದು ಟೆಂಪ್ರೇಚರ್ ಬಂದು 4 ಗಂಟೆ ಆದ ಮತ್ತೆ ಫಿಟ್ಸ್ ಬರ್ತದೆ. ಆಗ ನಿಮಗೆ ಅಟ್ಲೀಸ್ಟ್ ಸ್ವಲ್ಪ ಟೈಮ್ ಸಿಗ್ತದೆ ಟೆಂಪ್ರೇಚರನ್ನು ಕಂಟ್ರೋಲ್ ಇಡಲಿಕ್ಕೆ. ಸೊ ಕಂಟ್ರೋಲ್ ಇಡಲಿಕ್ಕೆ ವಿಧಾನಗಳು, ಒಂದು ಆಂಟಿಪೈರೆಟಿಕ್ಸ್ ಅಂತ ಹೇಳ್ತೇವೆ, ಅಂದರೆ ಈ ಜ್ವರವನ್ನು ಕಂಟ್ರೋಲಲ್ಲಿ ಹಿಡಿತದಲ್ಲಿ ಇಡಲಿಕ್ಕೆ ಇರುವ ಒಂದು ಮೆಡಿಸಿನ್. ಅದು ಪ್ಯಾರಾಸಿಟಮಾಲ್, ಯೂಶಲಿ ನಾವು ಪ್ರಿಸ್ಕ್ರೈಬ್ ಮಾಡೋದು ಪ್ಯಾರಾಸಿಟಮಾಲ್. ಅದಲ್ಲದೆ ನೀವು ಮಗುವಿಗೆ ಟೆಪಿಡ್ ಸ್ಪಾಂಜಿಂಗ್ ಅಂತ ಮಾಡ್ಬೋದು. ಅಂದರೆ ಟ್ಯಾಪ್ ವಾಟರ್ ನೀರಲ್ಲಿ ಅಥವಾ ಬಾತೆ ಕೊಡ್ಬೋದು ಅಥವಾ ಬಟ್ಟೆಯನ್ನು ಚಂಡಿ ಮಾಡಿ ಇಡೀ ಮೈಗೆ ಉಜ್ಬೋದು. ಸೊ ಹಾಗೆ ಮಾಡಿದ ಕೂಡಲೇ ಮಗುವಿನ ಟೆಂಪ್ರೇಚರ್ ಬೇಗ ಕಡಿಮೆ ಆಗ್ತದೆ. ಇದಲ್ಲದೆ ಈಗ ಮಗುವಿಗೆ ಬಾಯಿಗೆ ಹಾಕಲಿಕ್ಕೆ ಆಗೋದಿಲ್ಲ, ಸಣ್ಣ ಮಗು ಸಿರಪ್ ಕುಡಿಯುವುದಿಲ್ಲ, ಆ ಥರ ಇದ್ದರೆ ಮಲದ್ವಾರದಿಂದ ಸಹ ನಮಗೆ ಪ್ಯಾರಾಸಿಟಮಾಲನ್ನು ಸಪಾಸಿಟ್ರಿ ಥರದಲ್ಲಿ ಹಾಕಲಿಕ್ಕೆ ಆಗ್ತದೆ. ಇದರಿಂದ ಟೆಂಪ್ರೇಚರ್ ಬಹಳ ಬೇಗ ಕಡಿಮೆ ಆಗ್ತದೆ, ಹತೋಟಿಯಲ್ಲಿ ಇಡಲಿಕ್ಕೆ ಆಗ್ತದೆ. ಇನ್ನೀಗ ಫಿಟ್ಸ್ ಅದಕ್ಕೆ ಲೆಕ್ ಅದಕ್ಕೆ ಕಟ್ ಆಫ್ ಏನಿಲ್ಲ. ಯಾಕೆಂತ ಹೇಳಿದ್ರೆ ಕೆಲವು ಸಲ ಫಿಟ್ಸ್ 99 ಡಿಗ್ರಿ ಟೆಂಪ್ರೇಚರ್ ಇದ್ರೂ ಸಹ ಬರ್ತದೆ ಅಥವಾ 101 ಇದ್ರೆ ಸಹ ಬರ್ತದೆ. ಇಟ್ಸ್ ನಾಟ್ ಡಿಪೆಂಡಿಂಗ್ ಆನ್ ದ ಲೆವೆಲ್ ಆಫ್ ಟೆಂಪ್ರೇಚರ್. ಟೆಂಪ್ರೇಚರ್ ಇದ್ರೆ ನೀವು ಹಾಕಬೇಕು ಇಂಥ ಮಕ್ಕಳಿಗೆ. ನೆಕ್ಸ್ಟ್ 99 ಇರುವಾಗ ಹಾಕ್ಬೇಕು ಸೋ ದಟ್ ದ ಟೆಂಪ್ರೇಚರ್ ಡಸನ್ ಗೋ ಬಿಯಾಂಡ್ ದ ಕಟ್ ಆಫ್ ಸರ್ಟನ್ ಲೆವೆಲ್. ಹಾಗಾಗಿ ನೆಕ್ಸ್ಟ್ ಫಿಟ್ಸ್ ಬರದ ಹಾಗೆ ನೋಡ್ಲಿಕ್ಕೆ ಆಗ್ತದೆ. ಇನ್ನು ಕೆಲವರಿಗೆ ಈ ಫಿಟ್ಸಿನ ಮದ್ದು ಕೊಡಬೇಕಾಗಿ ಬರ್ತದೆ. ಅಂದರೆ ಈಗ ನಾನು ಹೇಳಿದೆ ಅಲ್ಲ, ಗ್ಯಾಪ್ ಇಲ್ಲದಿದ್ದರೆ ಈಗ ಫಿಟ್ಸ್ ಬಂತು ಮತ್ತು ಜ್ವರ ಬಂತು ಇಮಿಡಿಯೇಟ್ ಫಿಟ್ಸ್ ಬಂತು, ದೇರ್ ಇಸ್ ನೋ ಗ್ಯಾಪ್. ಸೊ ಅಂಥ ಮಕ್ಕಳಿಗೆ ನಾವು ಇಂಟರ್ಮಿಟೆಂಟ್ ಫೆಬ್ರೈಲ್ ಸೀಜರ್ ಪ್ರೊಫಿಲಾಕ್ಸಿಸ್ ಅಂತ ಹೇಳ್ತೇವೆ, ಅದನ್ನು ಕೊಡಬೇಕಾಗ್ತದೆ. ಅದು ಒಂದು ಮದ್ದು ಬರ್ತದೆ. ಸೊ ಅದು ನಿಮ್ಮದು ಡಾಕ್ಟರ್ನ ಕನ್ಸಲ್ಟ್ ಮಾಡಿಯೇ ತಗೊಳ್ಬೇಕು. ಅದು ನೀವಾಗಿಯೇ ಅದು ಪ್ರಿಸ್ಕ್ರೈಬ್ ಅಂದರೆ ಓವರ್ ದ ಕೌಂಟರ್ ತಗೊಳ್ಳಿಕ್ಕೆ ಆಗೋದಿಲ್ಲ. ಸೊ ಡಾಕ್ಟರ್ ಪ್ರಿಸ್ಕ್ರೈಬ್ ಮಾಡಿದರೆ ನೀವು ಅದನ್ನು ತಗೊಳ್ಬೋದು. ಅದೊಂದು 3 ಡೇಸ್ಗೆ ಕೊಟ್ಟರೆ ನಮ್ಮ ಫಿಟ್ಸ್ ಬರೋದನ್ನು ಕಂಟ್ರೋಲ್ ಮಾಡಲಿಕ್ಕೆ ಆಗ್ತದೆ. ಸೊ ಸಾಧಾರಣವಾಗಿ ಒಂದು 6 ಇಯರ್ಸ್ ಆಗುವಾಗ ಇಂತಹ ಮಕ್ಕಳು ಅದನ್ನು ಓವರ್ಕಮ್ ಮಾಡಿ ಮತ್ತೆ ಅವರಿಗೆ ಆ ಥರದ ಪ್ರಾಬ್ಲಮ್ ಇರುವುದಿಲ್ಲ. ಓಕೆ, ಬಟ್ ಇನ್ನೊಂದು ಡೌಟ್ ಮೇಡಮ್, ಈಗ ಏನಾಗ್ತದೆ ಅಂತ ಹೇಳಿದ್ರೆ ಮಕ್ಕಳು ಈಗ ಒಂದು ಸಾಧಾರಣ ಒಂದು 9:00 10:00 ಆವಾಗ ಹಳ್ಳಿಯಲ್ಲಿ ಇರುವಾಗ ನಮ್ಗೆ ಊರಲ್ಲಿ ಅಷ್ಟು ಡಾಕ್ಟರ್ ಇದು ಸರ್ವಿಸ್ ಅಷ್ಟು ಇಲ್ಲದಿರುವಾಗ ಅಂತ ಟೈಮ್ ಅಲ್ಲಿ ನಾವ್ ಏನ್ ಮಾಡ್ಬೋದು ಅಂತ ಫಿಟ್ಸ್ ಬರುವಾಗ್ಲ. ಹೌದು, ಅಂತ ಟೈಮಲ್ಲಿ ಈಗ ನೀವ್ ಹೀಗೆ ಒಂದು ಹಿಸ್ಟ್ರಿ ಇದ್ರೆ ಈಗ ನಿಮ್ಮ ತಂಗಿಯ ಮಗುವಿಗೆ ಫಿಟ್ಸ್ ಉಂಟು ಇಂತ ನೆಕ್ಸ್ಟ್ ಟೈಮಿಗೆ ಏನ್ ಮಾಡ್ಬೋದು ಅಂತ ಹೇಳಿದ್ರೆ ಒಂದು ಸ್ಪ್ರೇ ಬರ್ತದೆ ಮೂಗಿಗೆ, ಸ್ಪ್ರೇ ಹಾಕುವುದು. ಫಿಟ್ಸ್ ಬಂದಾಗ ಇಮಿಡಿಯೇಟ್ ಸ್ಪ್ರೇ ಮಾಡ್ಲಿಕ್ಕೆ ಆಗ್ತದೆ, ಆಗ ಅದು ಫಿಟ್ಸ್ ಅನ್ನು ಕಂಟ್ರೋಲ್ ಮಾಡಿ ಮತ್ತೆ ನಿಮಗೆ ಅಂದ್ರೆ ಟ್ರಾನ್ಸ್ಪೋರ್ಟ್ ಆಗ್ಲಿಕ್ಕೆ ಅಂದ್ರೆ ನೆಕ್ಸ್ಟ್ ಆರೋಗ್ಯ ಫೆಸಿಲಿಟಿ ಆಸ್ಪತ್ರೆ ಫೆಸಿಲಿಟಿ ಎಲ್ಲಿ ಉಂಟು ಅಲ್ಲಿಗೆ ಹೋಗ್ಲಿಕ್ಕೆ ಕರ್ಕೊಂಡು ಹೋಗ್ಲಿಕ್ಕೆ ಆಗ್ತದೆ. ಸೊ ಅಲ್ಲಿವರೆಗೆ ನಿಮಗೆ ಟೆಂಪರೇಚರ್ ಕಂಟ್ರೋಲ್ ಅಲ್ಲಿ ಇದ್ರೆ ನಾಟ್ ನೆಸೆಸರಿ ಅಲ್ಲ ಅದು ಸ್ಪ್ರೇ ಹಾಕೋದು. ಅಲ್ಲ, ಸ್ಪ್ರೇ ಹಾಕೋದು ಫಿಟ್ಸ್ ಕಂಟ್ರೋಲ್ ಆಗ್ಲಿಕ್ಕೆ, ಟೆಂಪರೇಚರ್ ಗೆ ಅಲ್ಲ. ಓಕೆ ಓಕೆ ಓಕೆ ಓಕೆ. ಇನ್ನೊಂದು ಮೇಡಮ್, ಇದು ಮಳೆಗಾಲದಲ್ಲಿ ಮಗುವಿದ್ದು ಮಕ್ಕಳದ್ದು ರೆಸಿಸ್ಟೆನ್ಸ್ ಪವರ್ ಜಾಸ್ತಿ ಮಾಡ್ಲಿಕ್ಕೆ ಏನು ಎಲ್ಲರೂ ಅಂದ್ರೆ ಎಲ್ಲ ಮಕ್ಕಳಿಗೆ ಸಹ ನಾವು ರೆಸಿಸ್ಟೆನ್ಸ್ ಇನ್ ಜನರಲ್ ನಾನು ಕೇಳ್ತಾ ಇರೋದು ಏನು ನಾವು ಮನೆಯಲ್ಲೇ ಮಕ್ಕಳಿಗೆ ಮಾಡಿ ಕೊಡ್ಬಹುದು ಅಂತ ಫುಡ್? ಮನೆಯಲ್ಲಿ ಕುದಿಸಿ ಆರಿಸಿದ ನೀರು ಮತ್ತೆ ಬಿಸಿಯಾದ ಆಹಾರ ಕೊಡುವುದು, ಮನೆಯಿಂದಲೇ ಆಹಾರ ಸೇವನೆ ಮಾಡಬೇಕು. ಈ ಹೊರಗಡೆ ಫುಡ್ ಆದಷ್ಟು ಕಡಿಮೆ ಮಾಡಿದರೆ ನಿಮಗೆ ಮಕ್ಕಳಿಗೆ ಈ ಥರದ ವಾಂತಿ ಭೇದಿ ಮತ್ತು ಬಹಳವಾದ ಜ್ವರ ಆ ಥರದ ವೈರಸ್ ತೊಂದರೆಗಳು ಸಾಮಾನ್ಯವಾಗಿ ಬರುವುದಿಲ್ಲ. ಧನ್ಯವಾದಗಳು ಮೇಡಮ್ ಕರೆ ಮಾಡಿದ್ದಕ್ಕೆ. ಮೇಡಮ್, ನಾವು ಡೆಂಗ್ಯೂ ಬಗ್ಗೆ ಮಾತಾಡ್ತಾ ಇದ್ವಿ, ಡೆಂಗ್ಯೂನ ಲಕ್ಷಣಗಳನ್ನು ಮತ್ತೊಮ್ಮೆ ಹೇಳೋದಾದ್ರೆ ಯಾವ ರೀತಿಯಾದಂಥ ಲಕ್ಷಣಗಳು ಮತ್ತೆ ಯಾವ ರೀತಿಯಾಗಿ ಚಿಕಿತ್ಸೆಯನ್ನು ನೀಡಲಾಗುತ್ತೆ ಇದಕ್ಕೆ? ಸರಿ, ಡೆಂಗ್ಯೂಲ್ಲಿ ಮೂರು ವಿಧಗಳು ಇರ್ತವೆ. ಒಂದು ಡೆಂಗ್ಯೂ ಫೀವರ್ ಅಂತ ಹೇಳ್ತೇವೆ, ಇನ್ನು ಡೆಂಗ್ಯೂ ಹ್ಯಾಮರೇಜಿಕ್ ಫೀವರ್ ಅಂತ ಹೇಳ್ತೇವೆ, ಇನ್ನು ಡೆಂಗ್ಯೂ ಶಾಕ್ ಸಿಂಡ್ರೋಮ್ ಅಂತ ಹೇಳ್ತೇವೆ. ಈ ಡೆಂಗ್ಯೂ ಹ್ಯಾಮರೇಜಿಕ್ ಫೀವರ್ ಮತ್ತು ಶಾಕ್ ಸಿಂಡ್ರೋಮ್ ಸ್ವಲ್ಪ ಕಾಂಪ್ಲಿಕೇಟೆಡ್ ವೆರೈಟಿ. ಸೊ ಸಾಮಾನ್ಯವಾಗಿ ನಾವು ನೋಡೋದು ಅಂತ ಹೇಳಿದ್ರೆ ಡೆಂಗ್ಯೂ ಫೀವರ್ ಮಾತ್ರ. ಸೊ ಜಾಸ್ತಿ 90% ಆಫ್ ದ ಮಕ್ಕಳಲ್ಲಿ ಡೆಂಗ್ಯೂ ಫೀವರ್ ಇರ್ತದೆ. ಸೊ ಅದರಲ್ಲಿ ಜ್ವರ, ಮೈಕೈ ನೋವು, ತಲೆನೋವು, ಆಮೇಲೆ ಬಾಡಿಯಲ್ಲಿ ಕೆಂಪಾದ ರ್ಯಾಶ್ ಬೀಳ್ತದೆ, ಮತ್ತು ಹೊಟ್ಟೆ ನೋವು ಸಹ ಇರುವ ಚಾನ್ಸ್ ಇರ್ತದೆ. ಕೆಲವು ಮಕ್ಕಳಿಗೆ ಡಯರಿಯಾ ಮತ್ತು ಶೀತ ಸಹ ಕೆಮ್ಮು ಇರುವ ಚಾನ್ಸ್ ಇರ್ತದೆ. ಇನ್ನು ಕೆಲವರಲ್ಲಿ ಈ ಕರಳೆ ಸಹ ಬರುವ ಚಾನ್ಸ್ ಇರ್ತದೆ. ಸೊ ಇದು ಈ ಟೈಮಲ್ಲಿ ಸಾಧಾರಣವಾಗಿ ಒಂದು ಡೇ 3 ಆರ್ ಡೇ 4 ಆಫ್ ಇಲ್ನೆಸ್ ಅಂತ ಹೇಳ್ತೇವೆ ಡೆಂಗ್ಯೂ ಜ್ವರದಲ್ಲಿ. ಆಗ ಪ್ಲೇಟ್ಲೆಟ್ ಅಂಶಗಳು ಕಡಿಮೆ ಆಗಲಿಕ್ಕೆ ಶುರುವಾಗ್ತದೆ. ಸೊ ಎನಿ ಫೀವರ್ ಮೋರ್ ದೆನ್ 3 ಡೇಸ್ ಯು ಹ್ಯಾವ್ ಟು ಗೋ ಟು ದ ಡಾಕ್ಟರ್ ಅಂತ ನಾವು ಹೇಳೋದು. ಅಂದರೆ ಇಮಿಡಿಯೇಟ್ ಮಗುವಿಗೆ ಡಾಕ್ಟರ್ ಹತ್ರ ಕರ್ಕೊಂಡು ಹೋಗಿ ಈ ಪ್ಲೇಟ್ಲೆಟ್ ಅಂಶ ಎಷ್ಟು ಉಂಟು ಅಂತ ನೋಡಬೇಕಾಗ್ತದೆ, ಚೆಕ್ ಮಾಡಬೇಕಾಗ್ತದೆ. ಆಗ ಅದರಲ್ಲಿ ಡೇಂಜರ್ ಲೆವೆಲಲ್ಲಿ ಇದ್ದರೆ ನಾವು ಮಕ್ಕಳಿಗೆ ಅಡ್ಮಿಷನ್ ಹೇಳ್ತೇವೆ. ಮತ್ತು ಇನ್ನೊಂದು ಪ್ರಾಬ್ಲಮ್ ಅಂತ ಹೇಳಿದ್ರೆ ಇದರಲ್ಲಿ BP ಲೋ ಆಗೋದು. ಸೊ ಇದು ಸಹ ಹಾಗೆ ಒಂದು ಡೇ 3 ಡೇ 4 ಇಂದ ಡೇ 7 ವರೆಗೆ ಕ್ಯಾಪಿಲರಿ ಲೀಕ್ ಅಂತ ಹೇಳ್ತೇವೆ, ಅಂದರೆ ಬಾಡಿಯಿಂದ ಫ್ಲೂಯಿಡ್ಸ್ ಇಂಟಸ್ಟೀಷಿಯಲ್ ಸ್ಪೇಸ್ ಅಂತ ಹೇಳ್ತೇವೆ ಅಲ್ಲಿಗೆ ಹೋಗ್ತದೆ. ಸೊ ಆಗ ಬಾಡಿಯಲ್ಲಿ BP ಕಡಿಮೆ ಆಗುವ ಚಾನ್ಸಸ್ ಇರ್ತದೆ. ಚಿಕಿತ್ಸೆ ಯಾವ ರೀತಿ ಕೊಡ್ತೀರಾ ಮೇಡಮ್ ಇದಕ್ಕೆ? ಸೊ ಇದಕ್ಕೆ ಡೆಂಗ್ಯೂಗೆ ಬರೀ ಫ್ಲೂಯಿಡ್ ಪ್ರೋಟೋಕಾಲ್ ಅಂತ ಇದೆ, ಫ್ಲೂಯಿಡ್ಸ್ ಮಾತ್ರ ಕೊಡಲಿಕ್ಕೆ ಇರೋದು. ಒಂದ್ವೇಳೆ ಕಾಂಪ್ಲಿಕೇಶನ್ ಲೈಕ್ BP ಕಡಿಮೆ ಆಗೋದು ಇದ್ರೆ ಅದು ಫ್ಲೂಯಿಡ್ಸಲ್ಲಿ ಮೇಲೆ ತರಲಿಕ್ಕೆ ಆಗ್ತದೆ. ಆಮೇಲೆ ಪ್ಲೇಟ್ಲೆಟ್ ಡೇಂಜರ್ ಲೆವೆಲಿಂದ ಕೆಳಗೆ ಇದ್ರೆ ಮಾತ್ರ ನಮಗೆ ಪ್ಲೇಟ್ಲೆಟ್ ಕಣ ಹೊರಗಡೆಯಿಂದ ಸಪ್ರೇಟ್ ಆಗಿ ಕೊಡಬೇಕಾಗ್ತದೆ. ಈಗ ಮಳೆಗಾಲ ಅಂತ ಹೇಳಿದ್ರೆ ಸಾಮಾನ್ಯವಾಗಿ ಮಕ್ಕಳಿಗೆ ಏನಂತ ಹೇಳಿದ್ರೆ ಹೊರಗಡೆ ನೀರಿನಲ್ಲಿ ಆಟ ಆಡಬೇಕು ಅನ್ನೋಂಥ ಒಂದು ಮನಸ್ಸಿರುತ್ತದೆ. ಸೊ ಈ ರೀತಿ ಆಟ ಆಡುವಂಥದ್ದು ಕ್ಷೇಮವ? ಒಂದು ವೇಳೆ ಆಟ ಆಡಬೇಕಾದ್ರೆ ಅದರಿಂದ ಯಾವ ರೀತಿಯಾದಂಥ ಸಮಸ್ಯೆಗಳು ಆಗಬಹುದು? ಆಗುದಾದ್ರೆ ಅಂದರೆ ಸ್ವಲ್ಪ ಮಟ್ಟಿಗೆ ಆಟ ಆಡಲಿಕ್ಕೆ ಬಿಡ್ಬೋದು ಮಗುವನ್ನು, ಬಿಡಬಾರ್ದು ಅಂತ 100% ನೀವು ರೆಸ್ಟ್ರಿಕ್ಷನ್ ಹಾಕೋದಿಲ್ಲ, ಬಟ್ ಹಾಗೆಯೇ ಮಗುವಿಗೆ ಇಮ್ಯುನಿಟಿ ಡೆವಲಪ್ ಆಗುವುದು. ಆದರೆ ಈ ಆಟ ಆಡುವಾಗ ಯಾವ ಥರದ ನೀರು, ಇದು ಕಲುಷಿತ ನೀರ ಅಥವಾ ಮನೆಯಿಂದ ಈಗ ಹಂಚಿನಿಂದ ಬೀಳುವ ನೀರಲ್ಲಿ ಡೆಫಿನೆಟ್ಲಿ ಆಟ ಆಡ್ಬೋದು, ಬಟ್ ಯಾವುದಾದ್ರೂ ಕಲುಷಿತ ನೀರು ಅದರಲ್ಲಿ ಗಟರ್ ನೀರು ಮಿಕ್ಸ್ ಆಗಿ ಆ ಥರದ ನೀರಲ್ಲಿ ಆಟ ಆಡಬಾರ್ದು, ಅದರಲ್ಲಿ ರೋಗಾಣುಗಳು ಜಾಸ್ತಿ ಇರ್ತದೆ, ಅಂಥ ನೀರಲ್ಲಿ ಆಟ ಆಡಬಾರ್ದು. ಮತ್ತು ಸಾಮಾನ್ಯವಾಗಿ ವಾರ್ಷಿಕ ಲಸಿಕೆಗಳೆಲ್ಲ ಇರ್ತದಲ್ಲ, ಇದನ್ನು ತಗೊಳ್ಳುವಂಥದ್ದು ಎಷ್ಟು ಮುಖ್ಯ ಆಗುತ್ತೆ ಈ ಸಂದರ್ಭಗಳಲ್ಲಿ ಮಳೆಗಾಲದಲ್ಲಿ? ವಾರ್ಷಿಕ ಲಸಿಕೆಗಳು ಅಂದರೆ ಅದೇ ಫ್ಲೂವಿನ ಲಸಿಕೆ, ಅದು ವಾರ್ಷಿಕವಾಗಿ ಲಸಿಕೆ ಕೊಡುವುದು. ಅದಲ್ಲದೆ ಮಗುವಿನ ರುಟೀನ್ ವ್ಯಾಕ್ಸಿನೇಷನ್ ಇರ್ತದಲ್ಲ, ಅದು ಈ ಸಂದರ್ಭ ಅಂತ ಅಲ್ಲ, ಎಲ್ಲ ಟೈಮಲ್ಲಿ ಸಹ ನಾವು ರುಟೀನ್ ವ್ಯಾಕ್ಸಿನೇಷನ್ಗೆ ಕರೆಕ್ಟಾಗಿ ತಗೊಳ್ಬೇಕು, ಅದಕ್ಕೆ ಆಯಾ ಟೈಮಿಗೆ ಹೋಗಿ ತಗೊಳ್ಳೋದು ಉಚಿತ. ಮತ್ತು ಇನ್ನು ಇಮ್ಯುನಿಟಿ ಕೂಡ ಬಹಳ ಮುಖ್ಯ ಆಗುತ್ತೆ. ಸಾಮಾನ್ಯವಾಗಿ ಈಗ ಮಳೆಗಾಲದಲ್ಲಿ ಹೊರತುಪಡಿಸಿ ಉಳಿದ ಟೈಮಿಂದ ಕೂಡ ನಾವು ಸಾಮಾನ್ಯವಾಗಿ ಮಕ್ಕಳಿಗೆ ಆಹಾರ ನೀಡಬೇಕಾದ್ರೆ ಇಮ್ಯುನಿಟಿಯನ್ನು ಹೆಚ್ಚು ಮಾಡುವಂಥ ಆಹಾರ ಪದಾರ್ಥಗಳು ಯಾವೆಲ್ಲ ಇರ್ತದೆ? ಇಮ್ಯುನಿಟಿಯನ್ನು ಹೆಚ್ಚು ಮಾಡುವ ಆಹಾರ ಪದಾರ್ಥಗಳು ಅಂತ ಹೇಳಿದ್ರೆ ಎಲ್ಲ ತರಹದ ವೆಜಿಟೇಬಲ್ಗಳು ಹಾಗೂ ಹಣ್ಣು ಹಂಪಲುಗಳು, ಇದರಿಂದ ಇಮ್ಯುನಿಟಿ ಡೆವಲಪ್ ಆಗಲಿಕ್ಕೆ ಹೆಲ್ಪ್ ಆಗ್ತದೆ. ಆದಷ್ಟು ಈಗ ಏನಾಗಿದೆ ಅಂತ ಹೇಳಿದ್ರೆ ಜಂಕ್ ಫುಡ್ಸ್. ಈ ಜಂಕ್ ಫುಡ್ಸ್ ತಿನ್ನೋದ್ರಿಂದ ಅದು ಜಸ್ಟ್ ಕ್ಯಾಲೋರೀಸ್ ಮಾತ್ರ, ಅದರಿಂದ ಏನು ಇಂಪ್ರೂವ್ಮೆಂಟ್ ಆಗುದಿಲ್ಲ, ಇಮ್ಯುನಿಟಿಗೆ ಏನು ಆ್ಯಡ್ ಆಗುದಿಲ್ಲ. ಸೊ ಅದನ್ನು ಆದಷ್ಟು ಕಡಿಮೆ ಮಾಡಿಕೊಂಡು ಮನೆಯಲ್ಲೇ ತಯಾರಿಸಿದ ಆಹಾರವನ್ನು ಕೊಟ್ಟರೆ ಮಗುವಿಗೆ ಇಮ್ಯುನಿಟಿ ಬೆಟರ್ ಡೆವಲಪ್ ಆಗ್ತದೆ. ಮತ್ತು ಈ ಮಲ್ಟಿ ಇದು ಈಗ ನಮಗೆ ಆರೋಗ್ಯಕ್ಕೆ ಬೇಕಾದ ಮೈಕ್ರೋನ್ಯೂಟ್ರಿಯಂಟ್ಸ್ ಅಂತ ಹೇಳ್ತೇವೆ, ಸಣ್ಣ ಪ್ರಮಾಣದಲ್ಲಿ ಬೇಕಾಗೋದು. ದೊಡ್ಡ ಪ್ರಮಾಣದಲ್ಲಿ ಬೇಕಾಗೋದಂದರೆ ಕಾರ್ಬೋಹೈಡ್ರೇಟ್, ಪ್ರೋಟೀನ್ ಆ ಥರ. ಇದು ಸಣ್ಣ ಪ್ರಮಾಣದಲ್ಲಿ ಬೇಕಾಗುವ ವಿಟಮಿನ್ಸ್, ಮಿನರಲ್ಸ್ ಅಂಥದ್ದನ್ನೆಲ್ಲ ವೆಜಿಟೇಬಲ್ಸ್ ಮತ್ತು ಫ್ರೂಟ್ಸಲ್ಲಿ ಸಿಗ್ತದೆ. ಸೊ ಅದರಿಂದ ಇಮ್ಯುನಿಟಿ ಡೆವಲಪ್ ಆಗ್ತದೆ. ಇನ್ನು ವಾಂತಿ ಭೇದಿಯ ಬಗ್ಗೆ ಮಾತಾಡೋದಾದರೆ ಇದಕ್ಕೆ ಯಾವ ರೀತಿಯ ಕಾರಣಗಳಿರ್ತವೆ, ಮತ್ತು ಇದರ ಒಂದು ಚಿಕಿತ್ಸೆ ಯಾವ ರೀತಿ ಇರ್ತದೆ, ಮತ್ತು ಪೋಷಕರು ಏನು ಮಾಡಬೇಕಾಗುತ್ತೆ ಆ ಸಂದರ್ಭದಲ್ಲಿ? ಸರಿ, ಸೊ ವಾಂತಿ ಭೇದಿ ಇದು ಸಾಧಾರಣವಾಗಿ ಈಗ ಆಫ್ ಲೇಟ್ ಲಾಸ್ಟ್ ಒಂದು ಎರಡು ವಾರದಲ್ಲಿ ತುಂಬ ಮಕ್ಕಳು ಬರ್ತಾ ಇದ್ದಾರೆ ವಾಂತಿ ಭೇದಿಯಿಂದ. ಇದು ಸಹ ಎಗೇನ್ ವೈರಸ್ ಇನ್ಫೆಕ್ಷನಿಂದಲೇ ಬರುವ ಚಾನ್ಸಸ್. ಕೆಲವು ಸಲ ಭೇದಿಯಲ್ಲಿ ರಕ್ತಸ್ರಾವ ಆಗುವ ಚಾನ್ಸಸ್ ಇರ್ತದೆ. ಅದು ರಕ್ತಸ್ರಾವ ಆಗ್ತಾ ಇದ್ದರೆ ಇದು ಯೂಶ್ವಲಿ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನಲ್ಲಿ ಜಾಸ್ತಿಯಾಗಿ ಕಾಣಿಸಿಕೊಳ್ತದೆ. ಸೊ ಒಂದು ವೇಳೆ ಈಗ ಬರೀ ಸಿಂಪಲ್ ಗ್ಯಾಸ್ಟ್ರೋಎಂಟ್ರೈಟಿಸ್ ಅಂದರೆ ವೈರಲ್ಲಿಂದ ಬರ್ತಾ ಇದೆ ಅಂತ ಆದರೆ ಅದನ್ನು ಫಸ್ಟಾಗಿ ಮಗುವಿಗೆ ವಾಂತಿ ಸ್ಟಾರ್ಟ್ ಆಗಿ ವಾಂತಿ ನಿಲ್ಲುವುದಿಲ್ಲ ಅಂತ ಇದ್ದರೆ ನೀವು ಇಮಿಡಿಯೇಟ್ ಆಗಿ ಡಾಕ್ಟ್ರನ್ನು ಕಾಣಬೇಕು. ಯಾಕಂತ ಹೇಳಿದ್ರೆ ಮಗು ಬಾಯಿಗೆ ಏನು ಕೊಟ್ಟರೂ ಸಹ ವಾಂತಿ ಮಾಡ್ತದೆ. ಆಗ ನೀವು ಡಾಕ್ಟ್ರನ್ನು ಕಂಡು ಅದಕ್ಕೆ ಬೇಕಾದ ಚಿಕಿತ್ಸೆಯನ್ನು ಮಾಡಬೇಕಾಗ್ತದೆ. ಒಂದು ವೇಳೆ ಮಗುವಿಗೆ ವಾಂತಿ ಇಲ್ಲ, ಬರೀ ಲೂಸ್ ಮೋಷನ್ ಮಾತ್ರ ಉಂಟು ಅಂತ ಆದರೆ, ಒಂದು ಸ್ವಲ್ಪ ಮಾತ್ರ ಲೂಸ್ ಮೋಷನ್ ಒಂದು ಎರಡು ಸಲ ಬಾರಿ ಮಾತ್ರ ಆಗಿದೆ ಅಂತಂದರೆ ನೀವು ಮನೆಯಲ್ಲೇ ಮ್ಯಾನೇಜ್ ಮಾಡ್ಬೋದು. ಮಗುವಿಗೆ ಆಗಾಗ ORS WHO ORS ಅಂತ ಹೇಳ್ತೇವೆ, ಅದನ್ನು ಕೊಡ್ಬೋದು. ಅದು ಇಲ್ಲ ಅಂತಾದರೆ ಮನೆಯಲ್ಲೇ ಗಂಜಿ ನೀರು ಇರ್ತದೆ, ಅದಕ್ಕೆ ಸ್ವಲ್ಪ ಉಪ್ಪು ಹಾಕಿ ಮಗುವಿಗೆ ಆಗಾಗ ಫೀಡಿಂಗ್ ಮಾಡ್ಬೋದು ಅದನ್ನು. ಮತ್ತು ಇಲ್ಲ ಅದು ಜಾಸ್ತಿ ಆಗ್ತಾ ಉಂಟು, ಅಥವಾ ಮಗು ಲಾರ್ಜ್ ಅಮೌಂಟ್ ಲಾರ್ಜ್ ಕ್ವಾಂಟಿಟಿ ಆಫ್ ಲೂಸ್ ಸ್ಟೂಲ್ ಮಾಡ್ತಾ ಉಂಟು, ಅದು ಎಸ್ಪೆಷಲಿ ಈಗ ಸಣ್ಣ ಮಕ್ಕಳು ಲೆಸ್ ದೆನ್ 1 ಇಯರ್ನವರಿಗೆ ಜಾಸ್ತಿ ಹೋದ ಕೂಡಲೇ ಅವರದ್ದು ಬಾಡಿ ವೇಟ್ ಕಡಿಮೆ ಇರುವ ಕಾರಣ ಫ್ಲೂಯಿಡ್ಸ್ ತುಂಬ ಲಾಸ್ ಆದ ಕೂಡಲೇ ತುಂಬ ಅವರಿಗೆ ಸುಸ್ತಾಗ್ತದೆ, ಮತ್ತು BP ಡೌನ್ ಆಗುವ ಚಾನ್ಸ್ ಇರ್ತದೆ. ಅದಲ್ಲದೆ ಈ ವಾಂತಿ ಮತ್ತು ಭೇದಿ ಆಗುವಾಗ ಹಲವು ಲವಣಗಳು ವಾಂತಿ ಮತ್ತು ಭೇದಿಯೊಟ್ಟಿಗೆ ಬಾಡಿಯಿಂದ ಹೊರಗೋಗ್ತದೆ. ಇದರಿಂದಾಗಿ ಬಾಡಿಯಲ್ಲಿ ಸೋಡಿಯಂ ಕಡಿಮೆಯಾಗಿ ಮಗುವಿಗೆ ಸುಸ್ತಾಗುವುದು, ಫಿಟ್ಸ್ ಬರುವುದು, ಕಾಂಪ್ಲಿಕೇಶನ್ಸ್ ಇರ್ತದೆ. ಅದಲ್ಲದೆ ತುಂಬ ನೀರಿನ ಅಂಶ ಹೊರಗೆ ಹೋಗುವಾಗ ಹೈಪೋವೊಲಿಮಿಕ್ ಶಾಕ್ ಅಂತ ಹೇಳ್ತೇವೆ, BP ಕಡಿಮೆಯಾಗಿ ಮಗುವಿಗೆ ಏನು ನಿತ್ರಾಣ ಅಂತ ಹೇಳ್ತಾರಲ್ಲ ಆ ಥರ ಆಗಿ ಪ್ರಜ್ಞೆ ತಪ್ಪುವ ಚಾನ್ಸಸ್ ಸಹ ಇರ್ತದೆ. ಸೊ ಈ ಲೆವೆಲಿಗೆ ಹೋಗಲಿಕ್ಕೆ ಬಿಡಬಾರ್ದು. ಫಸ್ಟಿಗೆ ಯಾವಾಗ ಮಗುವಿಗೆ ಲೂಸ್ ಮೋಷನು ವಾಂತಿ ಸ್ಟಾರ್ಟ್ ಆಗ್ತದೆ ಆವಾಗಲೇ ನೀವು ವೈದ್ಯರನ್ನು ಸಂಪರ್ಕಿಸಬೇಕು. ಈಗ ಸಾಮಾನ್ಯವಾಗಿ ಹವಾಮಾನ ಏನು ಬದಲಾಗ್ತಾ ಇರ್ತದೆ, ಇದರಿಂದ ಏನಾದರೂ ಮಕ್ಕಳ ಮೇಲೆ ಪ್ರಭಾವ ಬೀರುತ್ತಾ ಅಥವಾ ಬೀರುವುದಾದ್ರೆ ಅದಕ್ಕೆ ಯಾವ ರೀತಿ ಪ್ರಿಕಾಷನ್ ತಗೋಬಹುದು ಅವರು? ಹವಾಮಾನ ಬದಲಾಗೋದು ನ್ಯಾಚುರಲ್ ಪ್ರೊಸೆಸ್. ಸೊ ಇದರಿಂದಾಗಿ ಪ್ರಭಾವ ಬೀರುವುದು ಅಂದ್ರೆ ಆರೋಗ್ಯದ ಮಟ್ಟಿಗೆ ಸಣ್ಣವರಿಗೆ ನಾವು ಆದಷ್ಟು ಅವರನ್ನು ಜನ ಸೇರುವ ಜಾಗದಲ್ಲಿ ಕರ್ಕೊಂಡು ಹೋಗಬಾರ್ದು. ಮತ್ತೆ ಇನ್ನೂ ಸಣ್ಣ ಮಕ್ಕಳಿದ್ರೆ ಅಂದರೆ ಬೇಬೀಸ್ ಲೆಸ್ ದೆನ್ 6 ಮಂತ್ಸ್ ಮಗು ಮನೆಯಲ್ಲಿದ್ದರೆ ನೀವು ಜಾಸ್ತಿ ವಿಸಿಟರ್ಸನ್ನು ಅಲೌ ಮಾಡಬಾರ್ದು ಮಗುವಿಗೆ. ಹಾಗಾದರೆ ನೀವು ಆ ಮಗುವಿನ ಆರೋಗ್ಯವನ್ನು ಬೆಟರ್ ಆಗಿ ಕಾಪಾಡಿಕೊಳ್ಳಲಿಕ್ಕೆ ಆಗ್ತದೆ. ದೊಡ್ಡ ಮಕ್ಕಳಿಗೆ ಶಾಲೆಗೆ ಹೋಗುವಾಗ ಅವರಿಗೆ ಹ್ಯಾಂಡ್ ಹೈಜೀನ್ನ ಬಗ್ಗೆ ಸ್ವಲ್ಪ ಹೇಳಿಕೊಡಬೇಕಾಗ್ತದೆ. ಸ್ಕೂಲಲ್ಲಿ ಹೋಗಿ ಹೇಗೆ ಹ್ಯಾಂಡ್ ಹೈಜೀನ್ ಮೇಂಟೈನ್ ಮಾಡೋದು, ಆಗಾಗ ಕೈ ತೊಳೆಯೋದು, ಊಟ ಮಾಡುವ ಮೊದಲು ತಿಂಡಿ ತಿನ್ನುವ ಮೊದಲು ಕೈ ತೊಳಿಬೇಕು, ಆಮೇಲೆ ಇನ್ಫೆಕ್ಷನ್ ಇರುವ ಮಕ್ಕಳನ್ನು ಕ್ಲಾಸಿಗೆ ಕಳಿಸಬಾರ್ದು ಅಂತ ನಾವು ಪೇರೆಂಟ್ ಟೀಚರ್ ಮೀಟಿಂಗ್ ಮಾಡಿ ಅದೊಂದು ಕ್ರಮ ಕೈಗೊಳ್ಳಬೇಕು. ಈಗೊಂದು ಕರೆ ಇದೆ. ಹಲೋ, ನಮಸ್ತೆ. ಹಲೋ ಸರ್, ಬ್ಯಾಕ್ಟೀರಿಯಾ ಇನ್ಫೆಕ್ಷನ್ ಜ್ವರ ಬರ್ತದಲ್ಲ ಅದು ಹೇಗೆ? ಪ್ರಶ್ನೆಯನ್ನು ಮತ್ತೊಮ್ಮೆ ಕೇಳಿ ಸರ್. ಬ್ಯಾಕ್ಟೀರಿಯಾ ಇನ್ಫೆಕ್ಷನ್, ಬ್ಯಾಕ್ಟೀರಿಯಾ ಇನ್ಫೆಕ್ಷನ್ ಹೇಗೆ ಬರುತ್ತೆ ಅಂತ ಯಾವ ಇದರಲ್ಲಿ ಹೇಳ್ತಾ ಇದ್ದೀರಾ ಸರ್? ಈಗ ನೋಡಿ ಅಮ್ಮ, ಬ್ಯಾಕ್ಟೀರಿಯಾ ಇನ್ಫೆಕ್ಷನ್ ಅಂದ್ರೆ ಹಲವು ತರದ ಬ್ಯಾಕ್ಟೀರಿಯಾಗಳು ಇರ್ತದೆ. ಎಲ್ಲ ಬ್ಯಾಕ್ಟೀರಿಯಾದಲ್ಲಿ ಸಹ ಜ್ವರ ಬರ್ತದೆ. ಕೆಲವು ಬ್ಯಾಕ್ಟೀರಿಯಾ ನಮ್ಮ ಶ್ವಾಸನಾಳವನ್ನು ಎಫೆಕ್ಟ್ ಮಾಡ್ತದೆ, ಕೆಲವು ಬ್ಯಾಕ್ಟೀರಿಯಾ ಜಠರ ಅಥವಾ ಇಂಟೆಸ್ಟೈನ್ ಅನ್ನು ಎಫೆಕ್ಟ್ ಮಾಡ್ಬೋದು, ಅಥವಾ ಟೈಫಾಯ್ಡ್ ಅಂತ ಹೇಳುವ ಕಾಯಿಲೆ ನೀವು ಕೇಳಿರ್ಬೋದು, ಅದು ಸಹ ಬ್ಯಾಕ್ಟೀರಿಯಾದಿಂದ ಬರುವ ಇನ್ಫೆಕ್ಷನ್. ಇದೆಲ್ಲ ಹೇಗೆ ಬರ್ತದೆ ಅಂತ ಹೇಳಿದ್ರೆ, ಸಾಧಾರಣವಾಗಿ ಕಂಟಾಮಿನೇಟೆಡ್ ವಾಟರ್ ಅಥವಾ ಫುಡ್, ಫೀಕೋ ಓರಲ್ ಕಂಟಾಮಿನೇಷನ್ ಅಂತ ಹೇಳ್ತೇವೆ. ಯಾವಾಗ ಅದು ಮಲ ಮಿಶ್ರಿತವಾಗಿರುವ ಫುಡ್ಡನ್ನು ಸೇವಿಸ್ತಾರೆ ಆಗ ಈ ಥರದ ಪ್ರಾಬ್ಲಮ್ ಬರ್ಬೋದು, ಟೈಫಾಯ್ಡ್ ಥರದ ಪ್ರಾಬ್ಲಮ್ಗಳು ಬರ್ಬೋದು. ಹಲೋ, ಇನ್ನೊಂದು ಪ್ರಶ್ನೆಗಳಿದ್ದೀವಿ, ಏನಾದರೂ ಬೇರೆ ಪ್ರಶ್ನೆ ಇದೆಯಾ? ಓಕೆ, ಕರೆಕ್ಟ್ ಆಗಿದೆ, ಧನ್ಯವಾದಗಳು. ಡಾಕ್ಟರ್, ಈಗ ಇನ್ನು ನವಜಾತ ಮಕ್ಕಳ ಬಗ್ಗೆ ಹೇಳೋದಾದರೆ ಅವರನ್ನು ಯಾವ ರೀತಿಯಾಗಿ ಆರೈಕೆ ಮಾಡಬೇಕಾಗುತ್ತೆ ಈ ಸಂದರ್ಭಗಳಲ್ಲಿ? ನವಜಾತ ಮಕ್ಕಳಿಗೆ ಸಾಧಾರಣವಾಗಿ ಮಳೆಗಾಲದಲ್ಲಿ ಜಾಸ್ತಿ ಫುಲ್ ಸ್ಲೀವ್ ಡ್ರೆಸ್ಸಸ್ ಹಾಕಬೇಕಾಗ್ತದೆ ಅವರಿಗೆ. ಆಮೇಲೆ ಅಗೇನ್ ಆಗ ಹೇಳಿದಂತೆ ಜಾಸ್ತಿ ವಿಸಿಟರ್ಸ್ ಇರಬಾರ್ದು, ಬೇರೆ ಕಡೆಗೆ ಕರ್ಕೊಂಡು ಹೋಗಬಾರ್ದು. ಮತ್ತು ಮನೆಯಲ್ಲೇ ಅವರನ್ನು ಟೆಂಪ್ರೇಚರ್ ಕಂಟ್ರೋಲ್ ಅಂತ ಹೇಳ್ತೇವೆ, ಅಂದರೆ ವಾರ್ಮ್ ಆಗಿ ಇಡಲಿಕ್ಕೆ ಅವರನ್ನು ನೋಡ್ಕೋಬೇಕು. ಆಮೇಲೆ ಶಾಲೆಗಳಲ್ಲಿ ಕೂಡ ಮಕ್ಕಳಿಗೆ ಈ ರೀತಿಯಾದಂಥ ಸಮಸ್ಯೆಗಳು ಬರಬಹುದು, ಜ್ವರಗಳು ಹರಡಬಹುದು. ಶಾಲೆಗಳಲ್ಲಿ ಯಾವ ರೀತಿಯಾಗಿ ಅವರು ಪ್ರಿಕಾಷನ್ಸ್ ತಗೋಬೇಕಾಗುತ್ತೆ? ಶಾಲೆಗಳಲ್ಲಿ ಫಸ್ಟ್ ಆಗಿ ಏನು ಅಂತ ಹೇಳಿದ್ರೆ, ಯಾವ ಮಗುವಿಗೆ ಅವರಿಗೆ ಈ ತರ ಜ್ವರ, ಕೆಮ್ಮು, ಶೀತ ಇದೆ ಅಂತ ಅನ್ಕೊಂಡಾಗ ಆ ಪೇರೆಂಟ್ಸ್ಗೆ ವರದಿ ಕಳಿಸಿ ಹೀಗೆ ಈ ಮಗುವನ್ನು ಇನ್ನೊಂದು 2-3 ದಿನಕ್ಕೆ ಕಳಿಸಬಾರ್ದು ಅಂತ ಅವರು ಸ್ಟ್ರಿಕ್ಟ್ ರೂಲ್ಸ್ ತರಬೇಕು. ಈಗ ಮೇನ್ ಆಗಿ ನಮ್ದು ನಾವು ನೋಡೋದು ನಮ್ಮ ಪೇಷಂಟ್ಸ್ ಅಲ್ಲಿ ಏನಂತ ಹೇಳಿದ್ರೆ, ಅವರು ಜ್ವರದ ಮದ್ದು ತಗೊಂಡು ಹೋಗ್ತಾರೆ, ನೆಕ್ಸ್ಟ್ ಡೇನೆ ಅವರು ಮಗುವನ್ನು ಶಾಲೆಗೆ ಕಳಿಸ್ತಾರೆ. ಮೋಸ್ಟ್ ಆಫ್ ದ ಪಾಯಿಂಟ್ ಏನು ಪ್ರಾಬ್ಲಮ್ ಅಂತ ಹೇಳಿದ್ರೆ, ಇಬ್ರು ವರ್ಕಿಂಗ್ ಪೇರೆಂಟ್ಸ್ ಇರ್ತಾರೆ ಮನೆಯಲ್ಲಿ, ಮಗುವನ್ನು ನೋಡ್ಲಿಕ್ಕೆ ಯಾರೂ ಇರೋದಿಲ್ಲ. ಸೊ ದಟ್ ಮೇ ಬಿ ದ ಪ್ರಾಬ್ಲಮ್. ಬಟ್ ನಮಗೆ ಮಗುವಿನ ಆರೋಗ್ಯ ಜಾಸ್ತಿ ಇಂಪಾರ್ಟೆಂಟ್. ಸೊ ಆಗ ಯಾರಾದರೂ ಒಬ್ರು ಹೆತ್ತವರು ರಜೆ ತೆಗೆದು ಮಗುವನ್ನು ಆರೈಕೆ ಮಾಡೋದು ಉತ್ತಮ. ಸೊ ದಟ್ ಅದೊಂದು ಕಂಟೇಜಿಯಸ್ ಇನ್ಫೆಕ್ಷನ್ ಆಗ್ತದೆ, ಇಲ್ಲದಿದ್ರೆ ಆ ಮಗುವನ್ನು ಕಳಿಸಿದ್ರೆ ಮತ್ತೆ 10 ಮಕ್ಕಳಿಗೆ ಇನ್ಫೆಕ್ಷನ್ ಬರ್ತದೆ. ಸೊ ಹಾಗಾಗಿ ಅಂಥ ಮಕ್ಕಳನ್ನು ಶಾಲೆಗೆ ಕರ್ಕೊಂಡು ಹೋಗಬಾರ್ದು. ಮತ್ತು ಈಗ ಹಲವು ಶಾಲೆಯಲ್ಲಿ ಡಿಸ್ಪೆನ್ಸರಿ ಅಂತ ಮಾಡಿದ್ದಾರೆ. ಸೊ ಅಲ್ಲಿ ಅವರಿಗೆ ಫಸ್ಟ್ ಏಡ್ ಕೊಡ್ತಾರೆ, ಆಮೇಲೆ ಬೇರೆ ಹೆತ್ತವರಿಗೆ ಇನ್ಫಾರ್ಮೇಷನ್ ಕಳಿಸ್ತಾರೆ ಮಗುವನ್ನು ಬಂದು ಕರ್ಕೊಂಡು ಹೋಗಲಿಕ್ಕೆ. ಈಗ ವಾಂತಿ ಆಯಿತು ಅಥವಾ ಮಗುವಿಗೆ ಭೇದಿ ಆಯಿತು ಅಥವಾ ಜ್ವರ ಬಂತು, ತಲೆ ಸಿಡಿತ ಉಂಟು ಅಂತ ಹೇಳಿದರೆ ಇಮಿಡಿಯೇಟಾಗಿ ಹೆತ್ತವರಿಗೆ ಹೇಳಿ ಅವರು ಬಂದು ಮಗುವನ್ನು ಕರ್ಕೊಂಡು ಹೋಗಬೇಕು. ಈಗ ಮನೆಯಲ್ಲಿ ಯಾವ ರೀತಿಯಾದಂತಹ ಔಷಧಗಳು ರೆಡಿ ಇರಬೇಕಾಗುತ್ತೆ? ಮನೆಯಲ್ಲಿ ಡಾಕ್ಟರ್ ಕನ್ಸಲ್ಟ್ ಮಾಡಿ ನೀವು ಪ್ಯಾರಾಸಿಟಮಾಲ್ ಮಗು ಅಂದರೆ ಜ್ವರ ಕಂಟ್ರೋಲ್ ಮಾಡಲಿಕ್ಕೆ ಇರುವ ಮದ್ದನ್ನು ಇಟ್ಕೊಳ್ಬಹುದು. ಅದು ಸಹ ಪ್ಯಾರಾಸಿಟಮಾಲ್ ಮಾತ್ರ ಸಾಕು, ಬೇರೆ ಎಲ್ಲ ಮದ್ದನ್ನು ನಾವು ಹಾಗೆ ಡಾಕ್ಟರ್ದು ಸಲಹೆ ಇಲ್ಲದೆ ಯೂಸ್ ಮಾಡಬಾರ್ದು. ಅಂದರೆ ಡಾಕ್ಟರ್ ಒಂದು ಸಲಹೆಯ ಮೇರೆಗೆ ಇದನ್ನು ತಗೊಂಡು ನಾವು ಬಳಸಬೇಕಾಗುತ್ತೆ, ಯಾವೆಲ್ಲ ಔಷಧಗಳಿವೆ ಅವುಗಳನ್ನು. ಹೌದು ಹೌದು ಡಾಕ್ಟರ್. ಹಾಗೆಯೇ ಈ ಸಂದರ್ಭದಲ್ಲಿ ಹುಳಬಾಧೆ ಏನಾದರೂ ಜಾಸ್ತಿ ಆಗುವಂಥದ್ದು ಇರುತ್ತದೆ, ಹೇಗೆ? ಹುಳಬಾಧೆ ಅಂದರೆ ಮಗು ಹೊರಗಡೆ ಆಟ ಆಡುವಾಗ, ಚಪ್ಪಲಿಲ್ಲದೆ ಆಟ ಆಡುವಾಗ ಹುಳಗಳು ಮಗುವಿನ ಬಾಡಿ ಎಂಟರ್ ಆಗಿ ಹುಳಬಾಧೆಗಳು ಬರುವ ಚಾನ್ಸಸ್ ಇರ್ತದೆ ಮಳೆಗಾಲದಲ್ಲಿಯೂ. ಸೊ ಅದಕ್ಕೆ ಸಾಮಾನ್ಯವಾಗಿ ಈ ಶಾಲೆಗೆ ಹೋಗುವ ಮಕ್ಕಳಿಗೆ 6 ತಿಂಗಳಿಗೊಮ್ಮೆ ಗೌರ್ಮೆಂಟಿಂದ ಅದು ಹುಳಕ್ಕೆ ಮದ್ದು ಕೊಡ್ತಾರೆ. ಅದರಿಂದ ಸಣ್ಣ ಮಕ್ಕಳಿಗೆ ಸಾಧಾರಣ ನಾವು ಒಂದು 18 ತಿಂಗಳಿನ ಮಗುವಿಗೆ ಡಿವರ್ಮಿಂಗ್ ಮೆಡಿಸಿನ್ ಅಂತ ಸ್ಟಾರ್ಟ್ ಮಾಡ್ತೇವೆ. ಸೊ 6 ತಿಂಗಳಿಗೊಮ್ಮೆ ಮದ್ದು ಕೊಡ್ಬೋದು. ಡಾಕ್ಟ್ರೆ, ಕಡೆಯದಾಗಿ ಈ ಒಂದು ಮಳೆಗಾಲದ ಒಂದು ಸೀಸನ್ ಏನಿದೆ, ಇದನ್ನು ಸುರಕ್ಷಿತವಾಗಿ ಮಕ್ಕಳು ಕಳಿಬೇಕು ಅಂತ ಹೇಳಿದ್ರೆ ಪಾಲಕರು ಏನೆಲ್ಲ ಕಾಳಜಿಗಳನ್ನು ವಹಿಸಬೇಕು, ಮತ್ತು ಯಾವೆಲ್ಲ ಲಕ್ಷಣಗಳಿಂದ ಅವರು ಸ್ವಲ್ಪ ಜಾಗ್ರತೆಯನ್ನು ವಹಿಸಬೇಕು, ಇದರ ಬಗ್ಗೆ ಮತ್ತೊಮ್ಮೆ ಹೇಳಿ. ಸೊ ಮೇನ್ ಆಗಿ ಈಗ ಮಗುವಿಗೆ ಇನ್ಫೆಕ್ಷನ್ ಉಂಟು ಅಂತ ಆದರೆ, ಜ್ವರ ಮೋರ್ ದೆನ್ 2 ಡೇಸ್ ಉಂಟು, ಜ್ವರ ತುಂಬ ಜಾಸ್ತಿ ಬರ್ತಾ ಉಂಟು, ಅಂದರೆ 101 ಅದು ಆ ಥರ 100 ಜಾಸ್ತಿ ಜ್ವರ ಬರ್ತಾ ಉಂಟು, ಫ್ರೀಕ್ವೆಂಟ್ ಆಗಿ ಮದ್ದು ಕೊಟ್ಟರು ಜ್ವರ ಕಡಿಮೆ ಆಗ್ತಾ ಇಲ್ಲ, ಆ ಥರ ಇದ್ದರೆ ಅಥವಾ ಉಸಿರಾಟದ ತೊಂದರೆ ಇದ್ದರೆ ಇಮಿಡಿಯೇಟಾಗಿ ಡಾಕ್ಟ್ರನ್ನು ಸಂಪರ್ಕಿಸಬೇಕು. ಇದಲ್ಲದೆ ಮಗುವನ್ನು ಮನೆಯಲ್ಲಿ ಎಲ್ಲ ಮಕ್ಕಳನ್ನು ಮನೆಯಲ್ಲಿ ನೋಡಿಕೊಳ್ಳುವಾಗ ಕುದಿಸಿ ಆರಿಸಿದ ನೀರು ಅಥವಾ ಫಿಲ್ಟರ್ಡ್ ವಾಟರ್, ಆಮೇಲೆ ಮನೆಯಲ್ಲಿ ಅದು ಬಿಸಿಯಾದ ಆಹಾರ ಸೇವಿಸಿ ಕೊಡಬೇಕು ಅವರಿಗೆ. ಅದಲ್ಲದೆ ಮಕ್ಕಳಿಗೆ ಸ್ವಲ್ಪ ಹ್ಯಾಂಡ್ ಹೈಜೀನ್ನ ಬಗ್ಗೆ ಮಾಹಿತಿಯನ್ನು ಕೊಡಬೇಕಾಗ್ತದೆ. ಸೊ ಎಲ್ಲ ಪ್ರಿಕಾಷನ್ಗಳನ್ನು ತಗೊಂಡ್ರೆ ಮಕ್ಕಳಿಗೆ ಆರೋಗ್ಯ ಸಮಸ್ಯೆಗಳು ಕಾಡೋದನ್ನು ಕಡಿಮೆ ಮಾಡಬೇಕಾಗಬಹುದು. ಬೇರೆ ಏನಾದರೂ ಹೇಳೋದಿದೆಯಾ ಡಾಕ್ಟರ್ ಇದಕ್ಕೆ ಆ್ಯಡ್ ಮಾಡೋದಿದೆಯಾ ತಾವು? ಬೇರೆ ಇನ್ನೊಂದು ವಿಷಯ ಅಂತ ಹೇಳಿದರೆ, ಈ ಸಮಯದಲ್ಲಿ ಮಕ್ಕಳಿಗೆ ಹೊರಗೆ ಹೋಗಿ ಆಟ ಆಡಲಿಕ್ಕೆ ಸ್ವಲ್ಪ ಕಷ್ಟ. ಸೊ ಈ ಟೈಮಲ್ಲಿ ಮಕ್ಕಳು TV ಅಥವಾ ಮೊಬೈಲನ್ನು ಜಾಸ್ತಿಯಾಗಿ ಯೂಸ್ ಮಾಡುವ ಚಾನ್ಸಸ್ ಇರ್ತದೆ. ಸೊ ಇದನ್ನು ಸ್ವಲ್ಪ ನಾವು ಹೆತ್ತವರು ನೋಡಿಕೊಂಡು ಮಗು ಜಾಸ್ತಿ ಈ ಸಾಮಾಜಿಕ ಮಾಧ್ಯಮವನ್ನು ಕಡಿಮೆ ಯೂಸ್ ಮಾಡೋದು ಹೇಗೆ ಅಂತ ನಾವು ಆಲೋಚನೆ ಮಾಡಿ ಅದರಂದು ಕ್ರಮ ಕೈಗೊಳ್ಬೇಕಾಗ್ತದೆ. ಅದು ಯೂಶ್ವಲಿ ಹೇಗೆ ಏನು ಮಾಡ್ಬೋದು ಅಂತ ಹೇಳಿದ್ರೆ, ಮಗುವಿಗೆ ಪ್ರತಿ ಸಲ ಈ ಶಾಲೆಗೆ ಹೋಗುವ ಮಕ್ಕಳಿಗೆ ಪ್ರತಿದಿನ ಒಂದು ದಿನಚರಿ ಅಂತ ಮಾಡಬೇಕು. ಸ್ಕೂಲಿಂದ ಬಂದ್ಮೇಲೆ ಏನೆಲ್ಲ ಮಾಡಬೇಕು ಅವರು ಅಂತ ಅವರಿಗೆ ಮೊದಲೇ ಗೊತ್ತಿರಬೇಕು. ಆಮೇಲೆ ಹೋಮ್ವರ್ಕ್ ಮನೆಗೆ ಬಂದ ಕೂಡಲೇ ಯಾರಾದರೂ ಒಬ್ಬರು ಹೆತ್ತವರು ಮನೆಯಲ್ಲಿ ಇರಬೇಕು. ಸೊ ಮಕ್ಕಳ ಜೊತೆಗೆ ಕುಳಿತು ಶಾಲೆಯಲ್ಲಿ ನಡೆದ ಘಟನೆಯ ಬಗ್ಗೆ ಮಾತನಾಡೋದು, ಹೋಮ್ವರ್ಕ್ ಮಾಡಿಸೋದು, ಅಲ್ಲದೆ ಬಿಡುವಿನ ಸಮಯದಲ್ಲಿ ಅವರ ಜೊತೆ ಕೆಲವು ಬೋರ್ಡ್ ಗೇಮ್ಸ್ ಆಡ್ಬೋದು, ಚೆಸ್ ಕಲಿಸ್ಬೋದು ಅಥವಾ ಕ್ಯಾರಮ್, ಲೂಡೋ ಇತ್ಯಾದಿ. ಮತ್ತು 8-14 ವರ್ಷದ ಮಕ್ಕಳಿಗೆ ಕೆಲವು ಹವ್ಯಾಸವನ್ನು ಬೆಳೆಸಲು ಪ್ರೇರೇಪಿಸಬೇಕು, ಅಂದರೆ ಕಥೆ ಪುಸ್ತಕ ಓದೋದು ಇರ್ಬೋದು ಅಥವಾ ಪೋಯಮ್ ಬರೆಯುವುದ, ಸಂಗೀತ ಕಲಿಯೋದ, ಅಥವಾ ಡ್ರಾಯಿಂಗ್ ಮಾಡೋದು, ಕೆಲವು ಮನೆ ಕೆಲಸಗಳನ್ನು ಕಲಿಸ್ಬೋದು ಇಂಥ ಈ ಏಜಿನ ಮಕ್ಕಳಿಗೆ. ಮುಖ್ಯವಾಗಿ ಶಾಲೆಯಿಂದ ಮಕ್ಕಳು ಮನೆ ಸೇರಿದ ಕೂಡಲೇ ಪ್ರತಿದಿನ ಒಂದು ದಿನಚರಿಯನ್ನು ಅಳವಡಿಸಿ ಚಿಕ್ಕಂದಿನಿಂದಲೇ ಅದನ್ನು ಅಭ್ಯಾಸ ಮಾಡಿದರೆ ಮಕ್ಕಳು ಪ್ರೌಢಶಾಲೆಗೆ ಹೋಗುವಾಗ ಅವರೇ ತನ್ನ ಅಷ್ಟಕ್ಕೆ ಅವರೇ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಧನ್ಯವಾದಗಳು ಡಾಕ್ಟ್ರೇ, ಸಾಕಷ್ಟು ಮಾಹಿತಿಯನ್ನು ನಮ್ಮ ಕೇಳುಗರಿಗೆ ಕೊಟ್ಟಿದ್ದೀರಾ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕಾಗಿ ಧನ್ಯವಾದಗಳು. ಧನ್ಯವಾದ. ಥ್ಯಾಂಕ್ ಯು. ಇದುವರೆಗೆ ಹಲೋ KMC ಪ್ರಾಯೋಜಿತ ನೇರ ಫೋನಿನ್ ಕಾರ್ಯಕ್ರಮ ಕೇಳಿದಿರಿ. ಈ ಕಾರ್ಯಕ್ರಮದ ಪ್ರಾಯೋಜಕರು KMC ಆಸ್ಪತ್ರೆ ಅತ್ತಾವರ. ಎಲ್ಲ ಆರೋಗ್ಯ ಸಮಸ್ಯೆಗಳಿಗೆ ಒಂದೇ ಸೊಲ್ಯೂಷನ್ KMC ಆಸ್ಪತ್ರೆ ಅತ್ತಾವರದಲ್ಲಿ ಇದೀಗ ಸೂಪರ್